ಮತ್ತೊಮ್ಮೆ ಮುಖ್ಯಾಂಶಗಳು. ಆತ್ಮನಿರ್ಭರ ಭಾರತ ಯೋಜನೆಯಡಿ ರಾಜ್ಯದಲ್ಲಿ 2,600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರೋಗ್ಯ ಕೇಂದ್ರಗಳ ಸ್ಥಾಪನೆ, ಸಚಿವ ಡಾ ಕೆ ಸುಧಾಕರ್. 2025ರ ವೇಳೆಗೆ ದೇಶದ ಡಿಜಿಟಲ್ ಆರ್ಥಿಕತೆ $1 ಟ್ರಿಲಿಯನ್ ಏರಿಕೆ ಗುರಿ, ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್. ರಾಜ್ಯಾದ್ಯಂತ 1-5ರವರೆಗಿನ ಭೌತಿಕ ತರಗತಿಗಳು ಆರಂಭ, ನವೆಂಬರ್ 2ರಿಂದ ಶಾಲೆಗಳಲ್ಲಿ ಬಿಸಿಯೂಟ. ಹಾನಗಲ್ ಸಿಂದಗಿ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ, ರಾಜಕೀಯ ಪಕ್ಷಗಳಿಂದ ಬಿರುಸಿನ ಮತ ಪ್ರಚಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ವಾಣಿ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮಸ್ಕಾರ ರೈತ ಬಾಂಧವರೇ, ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೊಡಗಿನ ನಾಗರಿಕರ ಆರೋಗ್ಯಕ್ಕೆ ಆಹಾರ ಕ್ರಮಗಳು, ಈ ಕುರಿತು ಆಹಾರ ತಜ್ಞರಾಗಿರುವ ಆರ್ ರಾಜಶೇಖರ್ ಅವರೊಂದಿಗೆ ನಡೆಸಿದ ಸಂವಾದದ 2ನೇ ಭಾಗವನ್ನು ಈಗ ಕೇಳೋಣ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022ರ ಮೇ ತಿಂಗಳ 31ರವರೆಗೆ ರೈತರ ಮನೆ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಯಕ್ರಮ ಆರಂಭ. ಆಹಾರ ಆರೋಗ್ಯ. ಕೇಳುಗರೆ, ಇವತ್ತು ಕೋಲಾರದ ಆರ್ ರಾಜಶೇಖರ್ ಅವರ ಜೊತೆಗೆ ಮತ್ತಷ್ಟು ಸಂವಾದ. ಆಹಾರ ತಜ್ಞರಾಗಿರುವ, ಆಹಾರ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಪಾಂಡಿತ್ಯವನ್ನು ಹೊಂದಿರುವ ಆರ್ ರಾಜಶೇಖರ್ ಅವರು ಸಾವಿರಾರು ಜನಗಳಿಗೆ ಉಪಕಾರವನ್ನು ಮಾಡಿದರೆ, ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಟ್ಟಿದ್ದಾರೆ. ಕೋಲಾರದ ಬಳಿ ಇರುವ ತಮ್ಮ ಜೀವ ಸಂಜೀವನ ಪ್ರಕೃತಿ ಚಿಕಿತ್ಸಾ ಕೇಂದ್ರ, ಇಲ್ಲಿ ನಾನಾ ರೀತಿಯ ಪ್ರಯೋಗಗಳನ್ನು ಮಾಡಲಾಗ್ತಾ ಇದೆ. ಅಲ್ಲಿ ಆರೋಗ್ಯದ ತೊಂದರೆ ಇರುವ ಅನೇಕರಿಗೆ ಉಪಚಾರವನ್ನು ಒದಗಿಸಲಾಗ್ತಾ ಇದೆ. ಇವತ್ತು ಕೊಡಗಿನ ನಾಗರಿಕರಿಗೆ ಏನು ಹೇಳ್ತಾರೆ ಅನ್ನೋದನ್ನ ಆಲಿಸಿಕೊಳ್ಳಿ. ರಾಜಶೇಖರ್ ಅವರೇ, ನಮಸ್ಕಾರ. ನಮಸ್ತೆ. ಹೇಳಿ, ನಮ್ಮ ಕೊಡಗಿನಲ್ಲಿ ಅವಕಾಶಗಳು ಆರೋಗ್ಯಕ್ಕೆ ಚೆನ್ನಾಗಿದ್ರೂ ಎಷ್ಟೋ ಜನಗಳಿಗೆ ಆರೋಗ್ಯದ ತೊಂದರೆಗಳು, ಈ ಹಿನ್ನೆಲೆಯಲ್ಲಿ ತಮ್ಮ ಸಲಹೆಗಳನ್ನ ನೀಡಿ. ಹೌದು, ಕೊಡಗನ್ನ ದೇವ್ರ ನಾಡು ಅಂತಲೇ ಕರಿಬಹುದು ನಾವು. ಅದ್ಭುತವಾದ ಒಂದು ಪರಿಸರ ಇದೆ, ಮಳೆ ಇದೆ, ನೀರು ಯಥೇಚ್ಛವಾಗಿದೆ. ಹೀಗಿರುವಾಗ ನಾವು ಮಳೆ ನೀರಲ್ಲೇ ಕುಡಿಯೋ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದು ಬಹಳ ಒಳ್ಳೆ ಪ್ರಾಕ್ಟೀಸ್ ಆಗುತ್ತೆ. ಯಾಕೆಂತಂದ್ರೆ ನೀರು ಆಹಾರದ ಬಹಳ ಮುಖ್ಯವಾದ ಅಂಶ. ಮನುಷ್ಯನ ದೇಹದಲ್ಲಿ ಸುಮಾರು 55-60% ನೀರಿನ ಅಂಶ ಇರುತ್ತೆ. ಅಂತಂದ್ರೆ ಸರಾಸರಿ ಒಂದು 70 ಕೆಜಿ ತೂಗುವ ವ್ಯಕ್ತಿಯಲ್ಲಿ ಸುಮಾರು 35-40 ಕೆಜಿಯಷ್ಟು ನೀರಿನ ಅಂಶ ಇರುತ್ತೆ. ನೀರು ನಮ್ಮ ದೇಹದ ಬಹಳ ಮುಖ್ಯವಾದ ಅಂಶ. ಎಲ್ಲ ಜೀವರಸಾಯನ ಕ್ರಿಯೆಗಳಿಗೆ ರಕ್ತದ 90% ಮಿದುಳಿನ ದ್ರವ್ಯನೂ ಸಹ ನೀರು. ಜೀರ್ಣರಸಗಳಿಗೆ, ಜೀವರಸಗಳಿಗೆ, ಅಂದ್ರೆ ಕಿಣ್ವ ಹಾರ್ಮೋನ್ಗಳಿಗೆ ನೀರಿನ ಅಂಶ ಬೇಕು. ಆ ನೀರಿನ ಅಂಶ ಮಳೆ ನೀರನ್ನ ನೇರವಾಗಿ ನಾವು ಹಿಡಿದಿಟ್ಕೊಂಡು ಶೇಖರಣೆ ಮಾಡಿಟ್ಕೊಂಡು ಕುಡಿಯೋದಾದ್ರೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮಳೆ ನೀರಿನಲ್ಲಿ ಏನೈತೆ, ಏನು ಉಪಯೋಗ ಅನ್ನೋ ಆಲೋಚನೆ ನಮ್ಮ ಕೇಳುಗರಿಗೆ ಬಂದೇ ಬರುತ್ತೆ. ಮಳೆ ನೀರು ಅಂತಂದ್ರೆ ಅದರ ಪಿಎಚ್ ವ್ಯಾಲ್ಯೂ ನಮ್ಮ ರೆಗ್ಯುಲರ್ ಬೋರ್ವೆಲ್ಗಳಿಗಿಂತ ಹೆಚ್ಚಾಗಿರುತ್ತೆ. ಅಂತಂದ್ರೆ ಬಹಳ ಮುಖ್ಯವಾಗಿ ಪಿಹೆಚ್ ಅಲ್ಲಿ ಒಂದು ಸರಾಸರಿ 7 ಮೇಲಿರಬೇಕು, 7.5 ಇದ್ದಷ್ಟು ಅದು ಬಹಳ ಒಳ್ಳೇದು. ಮಳೆ ನೀರಲ್ಲಿ ನ್ಯಾಚುರಲ್ ಆಗಿ ಯಾವ ಒಂದು ರಾಸಾಯನಿಕಗಳು ಮಿಕ್ಸ್ ಆಗದೆ ನೇರವಾಗಿ ಮಳೆ ನೀರನ್ನು ನಾವು ಹಿಡಿದಿಟ್ಕೊಳ್ಳಕ್ ಸಾಧ್ಯ ಆಗೋದ್ರಿಂದ, ಶುದ್ಧವಾದ ನೀರು ಮತ್ತೆ ಪಿಹೆಚ್ ವ್ಯಾಲ್ಯೂ ಸ್ವಲ್ಪ ಹೆಚ್ಚಿರೋದ್ರಿಂದ ಕ್ಷಾರೀಯತೆ ಹೆಚ್ಚಾಗಿರುತ್ತೆ, ಆಮ್ಲೀಯತೆ ಕಡಿಮೆ ಆಗುತ್ತೆ. ರಕ್ತದ ಕ್ಷಾರೀಯತೆ ಇಂಪ್ರೂವ್ ಆಗ್ತಾ ಇದ್ದಂಗೆ ಬಹಳಷ್ಟು ಕಾಯಿಲೆಗಳು ನಮ್ ಕಡಿಮೆ ಆಗ್ತಾ ಹೋಗುತ್ತೆ. ವಿಶೇಷವಾಗಿ ಇವತ್ತಿನ ಎಲ್ಲಾ ಆಹಾರಗಳು ಯಾವ ತರ ಇದೆ ಅಂತಂದ್ರೆ ಅದು ರಕ್ತದಲ್ಲಿ ಆಮ್ಲ ಹೆಚ್ಚಿಗೆ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ರಕ್ತದ ಆಮ್ಲೀಯತೆ ಅಂದ್ರೆ ಅಸಿಡಿಟಿ ಜಾಸ್ತಿ ಆಗ್ತಾ ಇರುತ್ತೆ ಎಲ್ಲ ಬೇಯಿಸಿರೋ ಆಹಾರಗಳಿಂದ. ಹಣ್ಣು ಹಸಿ ತರಕಾರಿಗಳು ಮತ್ತು ಶುದ್ಧವಾದ ನೀರಿಂದ ಮಾತ್ರ ನಮ್ಗೆ ಆಲ್ಕಲೈನ್ ನೇಚರ್ ಬಿಲ್ಟಪ್ ಆಗುತ್ತೆ ಬಾಡಿಯಲ್ಲಿ. ಮಳೆ ನೀರನ್ನ ಹಿಡಿದಿಟ್ಕೋಬಹುದು. ನಾವು ಜೀವ ಸಂಜೀವನದಲ್ಲಿ ಸುಮಾರು 50,000 ಟ್ಯಾಂಕ್ ಮಾಡಿದೀವಿ. ಮಳೆ ನೀರ್ ಬರ್ತಾ ಇದ್ದಂಗೆ ನ್ಯಾಚುರಲ್ ಆಗಿ ಫಿಲ್ಟ್ರೇಷನ್ ಹಾಕೊಂಡು ಮರಳು ಜೆಲ್ಲಿ ಆಮೇಲೆ ಫಿಲ್ಟರ್ ಕ್ಲಾತ್ ಆಮೇಲೆ ಇಜ್ಜಲು ಇವುಗಳಿಂದ ನ್ಯಾಚುರಲ್ ಆಗಿ ಫಿಲ್ಟರ್ ಆಗಿ ಸ್ಟೋರ್ ಆಗ್ತಾ ಇರುತ್ತೆ. ಗಾಳಿ ಮತ್ತೆ ಬಿಸಿಲು ಎರಡು ಅದಕ್ಕೆ ಬೆಳಕನ್ನ ಬೀಳದೇ ಇರೋ ತರ ಏರ್ ಟೈಟ್ ಅದನ್ನ ಸೀಲಿಂಗ್ ಮಾಡಿದ್ರೆ ಒಂದು ಮುಚ್ಚಳ ಹಾಕಿ ಮುಚ್ಚಿಟ್ಟಿದ್ರೆ ನಾವು ವರ್ಷ ಪೂರ್ತಿ ಮಳೆ ನೀರನ್ನ ಯೂಸ್ ಮಾಡಬಹುದು, ಮಾಡ್ತಾ ಇದೀವಿ. ಕೋಲಾರದಂತ ಪ್ರದೇಶದಲ್ಲೇ ನಾವು ಮಳೆ ನೀರನ್ನ ಶುದ್ಧವಾಗಿ ಹಿಡಿದಿಟ್ಕೊಂಡು ಕುಡಿಯೋದಾದ್ರೆ ಮನೆಗಳಿಗೆ ಬಹಳ ಸುಲಭ. ವರ್ಷ ಪೂರ್ತಿ ಕುಡಿಯೋದಿಕ್ಕೆ ಮತ್ತೆ ಆಹಾರ ತಯಾರಿಕೆಗೆ ಪ್ರತಿ ಮನೆಗೂ ಮಾಡಿಟ್ಕೋಬಹುದು. ಅದರಲ್ಲಿರುವ ಸತ್ವಾಂಶಗಳು ಸಹ ಉಪಯುಕ್ತ ನ್ಯಾಚುರಲ್ ಆಗಿ ಇರ್ತದೆ, ಎಲ್ಲ ಪ್ರಮಾಣಗಳನ್ನು ನೈಸರ್ಗಿಕವಾಗಿರುವಂತದ್ರಿಂದ ನಮ್ಮ ದೇಹಕ್ಕೆ ಯಾವುದೇ ಹೊರೆ ಆಗಲ್ಲ. ಅದೇ ಭೂಮಿಯಿಂದ ನಾವು ತೆಗೆದಾಗ ಆ ಭೂಮಿಯಲ್ಲಿ ರಾಸಾಯನಿಕಗಳೇ ಸೇರಿರ್ಬೋದು, ಕೆಲವು ಲವಣಾಂಶಗಳು ಹೆಚ್ಚಾಗಿರ್ಬೋದು ಅಥವಾ ಕಡಿಮೆ ಇರ್ಬೋದು, ಆದ್ರೆ ಮಳೆ ನೀರಲ್ಲಿ ಎಲ್ಲವೂ ನೈಸರ್ಗಿಕವಾಗಿ ಸಮ ಪ್ರಮಾಣದಲ್ಲೇ ಇರುತ್ತೆ, ದೇಹಕ್ಕೆ ಬಹಳ ಸೂಟಬಲ್ ಆಗುತ್ತೆ. ಅಡಿಗೆ ಮಾಡಿದ್ರೆ ಆ ರುಚಿನೇ ಬೇರೆ ಮತ್ತೆ ಬೇಗ ಅಡಿಗೆ ಆಗುತ್ತೆ. ಬಹಳಷ್ಟು ಗ್ಯಾಸ್ಟ್ರಿಕ್ ಕೇಸಸ್ ಮಳೆ ನೀರು ಉಪಯೋಗಿಸೋದ್ರಿಂದ ಕಡಿಮೆ ಆಗುತ್ತೆ, ಮತ್ತೆ ಗಾಯಗಳು ವಾಸಿ ಆಗೋ ಒಂದು ರೇಟ್ ಏನಿದೆ ಅದು ಬಹಳ ಸುಲಭವಾಗಿ ವಾಸಿ ಆಗುತ್ತೆ. ಯಾಕೆಂದ್ರೆ ರಕ್ತದ ಆಮ್ಲೀಯತೆ ಕಡಿಮೆ ಆಗುತ್ತೆ, ಬ್ಲಡ್ ಅಸಿಡಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಮಳೆ ನೀರನ್ನ ಪ್ರತಿಯೊಬ್ಬರು ಬಹಳ ಹೇಳುವಾಗ ಅವಕಾಶಗಳಿದೆ. ತೋಟಗಳಲ್ಲಿ ಮನೆಗಳಿದೆ ಬಹಳಷ್ಟು ಜನಗಳದ್ದು, ತೋಟಗಳಲ್ಲೇನೆ ಮಳೆ ನೀರನ್ನ ಹಿಡಿದಿಟ್ಕೋಬಹುದು, ಅದನ್ನ ಮನೆಗಳಿಗೂ ತಂದ್ಕೋಬಹುದು, ಅಲ್ಲಿಂದ ಹಿಡಿದಿಟ್ಕೊಂಡು ಅಲ್ಲಿ ಉಪಯೋಗಿಸ್ಕೊಂಡು ನಗರದಲ್ಲಿ ಏನಾದ್ರು ವಾಸವಾಗಿದ್ರೆ ಇಲ್ಲಿಗೂ ಎತ್ಕೊಂಡ್ ಬರಬಹುದು. ಬಹಳ ಸುಲಭವಾಗಿ ಮಳೆ ನೀರನ್ನ ನಾವು ಶೇಖರಣೆ ಮಾಡಬಹುದು, ಹಾಗೆ ಅದನ್ನ ಉಪಯೋಗಿಸಲೂಬಹುದು. ನಂತರ ಹೇರಳವಾಗಿ ಅವಕಾಶ ಇರುವಂತದ್ದು ನಮ್ಮ ಕೊಡಗಿನ ಜಿಲ್ಲೆಯಲ್ಲಿ ಹಣ್ಣುಗಳು ಮತ್ತೆ ಹಸಿ ತರಕಾರಿಗಳು. ಸೊ ವರ್ಷ ಪೂರ್ತಿ ಆಲ್ಮೋಸ್ಟ್ ಬಹಳಷ್ಟು ಕಾಲ ಹೆಚ್ಚು ಮಳೆ ಬೀಳೋದ್ರಿಂದ ಒಳ್ಳೆ ಹಣ್ಣುಗಳು ಅದರಲ್ಲೂ ಕಿತ್ತಲೆ ಹಣ್ಣು ಬಾಳೆಹಣ್ಣು ತೆಂಗಿನಕಾಯಿ ಶ್ರೇಷ್ಠವಾದ ಹಣ್ಣುಗಳಿಗೆ ಸೇರುವಂತದ್ದು. ಸೊ ಬಾಳೆಹಣ್ಣು ವಿಶೇಷವಾಗಿ ನಮ್ಗೆ ಹಿಂದಿನ ಒಂದು ಸಂಚಿಕೆಯಲ್ಲಿ ಮಾತಾಡ್ತಾ ಹೇಳಿ ತೆಂಗಿನಕಾಯಿ ಬಾಳೆಹಣ್ಣಿಂದ 60 ಒಂದು ಆಶ್ರಮ ನಡೆಸುದು. ಅಂದ್ರೆ ತೆಂಗಿನಕಾಯಿ ಬಾಳೆಹಣ್ಣು ಅಷ್ಟು ಶ್ರೇಷ್ಠವಾದ ಆಹಾರ, ಅದು ಕಂಪ್ಲೀಟ್ ಫುಡ್. ಅದು ತೆಂಗಿನಕಾಯಿ ಮತ್ತೆ ಬಾಳೆಹಣ್ಣನ್ನ ಒಂದು ಹೊತ್ತಿನ ಆಹಾರದ ರೀತಿನೇ ನಾವು ತಗೋಬಹುದು. ಉದಾಹರಣೆಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಒಂದು 3 ಬೆಟ್ಟಗಲ ಒಂದು 3 ಸೈಜ್ ಅಥವಾ ಒಂದು 20 ಅಷ್ಟು ತೆಂಗಿನಕಾಯಿ ಮತ್ತೆ ಬಾಳೆಹಣ್ಣು ಒಂದು 2 ಅಥವಾ 3 ಬಾಳೆಹಣ್ಣು ತಗೊಳ್ಳೋದಾದ್ರೆ ಬಾಳೆಹಣ್ಣು ಅಥವಾ ಏಲಕ್ಕಿ ಬಾಳೆಹಣ್ಣು ತಗೊಳ್ಳೋದಾದ್ರೆ ಒಂದು 4-5 ಏಲಕ್ಕಿ ಬಾಳೆಹಣ್ಣು ತಗೊಳ್ಳಿದ್ರೆ ಒಂದು ಬ್ರೇಕ್ಫಾಸ್ಟ್ಗೆ ಸಮ ಆಗೋಗುತ್ತೆ. ನಿಜ. ಸೊ ಅಡಿಗೆ ಕೆಲಸನೂ ಇಲ್ಲ, ಪ್ರಿಪರೇಷನ್ ಕೆಲಸ ಇಲ್ಲ, ನಮ್ಮ ಹೊಟ್ಟೆಗೆ ಭಾರನೂ ಇಲ್ಲ, ದೇಹದ ಅಂಗಾಂಗಗಳಿಗೂ ಹೊರೆ ಇಲ್ಲ. 3-4 ಬೇಯಿಸಿರೋ ಆಹಾರ ನಮ್ಮ ಹೊಟ್ಟೆಗೆ ಬಿದ್ದಾಗ ಏನಾಯ್ತು, ನಮ್ಮ ದೇಹ 4-6 ಪಟ್ಟು ಹೆಚ್ಚು ಕೆಲಸ ಮಾಡಿ ಅವುಗಳಿಂದ ಒಂದಷ್ಟು ಏನೋ ಅಲ್ಪ ಪೌಷ್ಟಿಕಾಂಶಗಳನ್ನ ಹೀರ್ಕೊಂಡು ಉಳಿದಿರೋ ವೇಸ್ಟ್ ನ ಹೊರ ಹಾಕ್ಬೇಕು ಅಂದ್ರೆ ಕಿಡ್ನಿಗಳಿಗೆ 1-4 ಪಟ್ಟು ಕೆಲಸ ಮಾಡಬೇಕು. ಸೊ ಅಲ್ಲಿ ಮುಪ್ಪಿನ ಕಾಯಿಲೆಗಳು ಬಹಳ ಬೇಗ ಬರುತ್ತೆ. 60-70 ವರ್ಷಕ್ಕೆ ಕಣ್ಣು ಕಾಣಿಸ್ತಾ ಇರೋದು, ಕಿವಿ ಕೇಳಿಸ್ತಾ ಇರೋದು. ಅದ್ರ ಬದಲಿಗೆ 1 ಹಸಿ ಆಹಾರ ಅಂತಂದ್ರೆ ಹಣ್ಣುಗಳು ಮತ್ತೆ ತೆಂಗಿನಕಾಯಿ ಬಾಳೆಹಣ್ಣು ತಗೊಳ್ಳೋದಾದ್ರೆ ಸೊ ಆಲ್ಮೋಸ್ಟ್ 10 ಆಯಸ್ಸನ್ನ ಪಡಿತಾ ಹೋಗ್ಬೋದು, ಹೆಚ್ಚಿಗೆ ಪಡೆಯುವಷ್ಟು ಅವಕಾಶ ನಮ್ಗಿದೆ. ರಿಫೈನ್ಡ್ ಆಯಿಲ್ಸ್ ಹೆಚ್ಚಿಗೆ ಬಳಸೋದಕ್ಕಿಂತ ಅದನ್ನ ದಿನಕ್ಕೆ 1 2 ಸ್ಪೂನ್ ಅದನ್ನ ಇಟ್ಕೊಂಡು ತೆಂಗಿನಕಾಯಿನೇ ನಾವು ಉಪಯೋಗಿಸೋದ್ರಿಂದ ತೆಂಗಿನಕಾಯಲ್ಲಿರೋ ನಾರಿನಂಶನೂ ಸಿಕ್ತು, ಅದರಲ್ಲಿರೋ ಪ್ರೋಟೀನ್ ವಿಟಮಿನ್ಗಳು ಸಿಕ್ತು, ಅದರಲ್ಲಿರೋ ಖನಿಜಾಂಶಗಳು ಸಿಕ್ತು, ಜೊತೆ ಶುದ್ಧವಾಗಿರೋ ಎಣ್ಣೆ ಅಂಶ ಸಿಗೋದಿಕ್ಕೆ. ಎಷ್ಟೋ ಜನ ಇವತ್ತು ಗೊಂದಲದಲ್ಲಿದ್ದಾರೆ, ಶೇಂಗಾ ಎಣ್ಣೆ ಸೇವನೆ ಮಾಡಿದ್ರೆ ಕೊಲೆಸ್ಟ್ರಾಲ್, ತೆಂಗಿನ ಎಣ್ಣೆ ಕೊಲೆಸ್ಟ್ರಾಲ್, ಮತ್ತೊಂದ್ ಎಣ್ಣೆ ಕೊಲೆಸ್ಟ್ರಾಲ್, ಅದಕ್ಕೆ ರಿಫೈನ್ಡ್, ಡಬಲ್ ರಿಫೈನ್ಡ್, ಟ್ರಿಪಲ್ ರಿಫೈನ್ಡ್, ಅದು ಬಹಳ ಒಳ್ಳೇದಂತ ಹೇಳ್ತಾರೆ. ರಿಫೈನ್ಡ್ ಮಾಡ್ತಾ ಮಾಡ್ತಾ ನಾವು ಪೌಷ್ಟಿಕಾಂಶಗಳನ್ನು ನಾಶ ಮಾಡ್ತಾ ಹೋಗ್ತೀವಿ. ಈಗ ನಾವು ಉದಾಹರಣೆಗೆ 100 ಎಣ್ಣೆ ಪಕ್ಕದಲ್ಲಿ 100 ತೆಂಗಿನಕಾಯಿ ಇಡೋದಾದ್ರೆ 100 ತೆಂಗಿನಕಾಯಲ್ಲೂ ಎಣ್ಣೆ ಇದೆ, ಒಂದು 15-20 ಅಷ್ಟು ಎಣ್ಣೆ ಇರುತ್ತೆ. ಜೊತೆಗೆ ಇನ್ನು 80 ಅಷ್ಟು ಅದು ವಿಶೇಷವಾಗಿರೋ ಬೇರೆ ಪೌಷ್ಟಿಕಾಂಶಗಳು ಇದೆಯಲ್ಲ, ನೇರವಾಗಿ ನಾವು ಕಾಯಿ ತಗೊಳ್ಳೋದ್ರಿಂದ ಈ ಒಂದಷ್ಟು ಬೇರೆ ಪೌಷ್ಟಿಕಾಂಶಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಅಲ್ಪ ಪ್ರಮಾಣದಲ್ಲಿ ಎಣ್ಣೆನೂ ಇರಲಿ, ಅಡಿಗೆ ಎಣ್ಣೆ ಈ ಕಡೆ ನಾವು ಕಾಯಿ ಉಪಯೋಗಿಸೋದ್ರಿಂದ, ಅದರಲ್ಲೂ ವಿಶೇಷವಾಗಿ ಬಾಳೆಹಣ್ಣು ತೆಂಗಿನಕಾಯಿನ ನಾವು ಒಂದೊತ್ತು ಬಳಸಿ ಬೇರೆ ಅಡಿಗೆ ಎಣ್ಣೆಗಳನ್ನು ಬಹಳಷ್ಟು ನಾವು ಕಡಿಮೆ ಮಾಡಿಬಿಡ್ಬೋದು. ಹೌದೌದು. ಮತ್ತೆ ಕೆಲಸ ಕಡಿಮೆ ಇದ್ದಾಗ, ಹೊಟ್ಟೆ ಹಸು ಆಗದಿದ್ದಾಗ ಅಥವಾ ನಿರಾಳವಾಗಿದ್ದಾಗ ಉಪವಾಸ ಇರೋದು ತಪ್ಪೇನಿಲ್ಲ ಅಲ್ವಾ? ಹೌದು, ಉಪವಾಸ ಬದುಕಿನ ಭಾಗನೇ. ಉಪವಾಸ ನಾವು ಮಾಡದೇ ಇರೋದ್ರಿಂದ ಮನುಷ್ಯನಿಗೆ ಹೆಚ್ಚಾಗಿ ಕಾಯಿಲೆಗಳು ಬರ್ತಾ ಇದೆ. ಉಪವಾಸ ಅಂತಂದ್ರೆ ಜೀವ ಸಂರಕ್ಷಣೆ, ನಮ್ಮ ಕಾಯಿಲೆಗಳು ನಮಗೆ ಬರದೇ ಇರೋ ತರ, ಕಾಯಿಲೆಗಳು ಬಂದಿದ್ರೆ ವಾಸಿ ಮಾಡೋ ತರ ಒಂದು ಅದ್ಭುತವಾಗಿರೋ ಒಂದು ಲೈಫ್ ಸ್ಟೈಲ್ ಅದು. ಸೊ ನಿರಂತರವಾಗಿ ಹಿಂದೆ ಪ್ರತಿಯೊಬ್ಬರು ಉಪವಾಸ ಮಾಡೋರು. ಏಕಾದಶಿ ಅಂತ ತಿಂಗಳಿಗೆ ಎರಡ್ ಸರಿ ಉಪವಾಸ ಮಾಡೋರು. ಅದು ಆಗೆಲ್ಲ ಎರಡೊತ್ತು ಊಟ ಇತ್ತು. ಈ ದಿನದಲ್ಲಿ ಎರಡೊತ್ತು ಊಟ ಮಾಡಿಕೊಂಡು ಅದೇ ದಿನಕ್ಕೆ ಒಂದೊಂದು ದಿನ ಉಪವಾಸ ಮಾಡೋರು. ಈಗ ದಿನಕ್ಕೆ ನಾಲ್ಕು ಹೊತ್ತು ಬಂದಿದೆ. ದಿನಕ್ಕೆ ನಾಲ್ಕು ಹೊತ್ತು ಬೇಯಿಸಿರೋ ಆಹಾರ ತಿಂದ್ರೆ ಶಕ್ತಿನೂ ಇರಲ್ಲ, ನಿಲ್ಲೋದಕ್ಕೆ ಮಾಡೋದ ಕೆಲಸನೂ ಆಗಲ್ಲ. ಅದನ್ನೇ ಒಮ್ಮೆ ಉಂಡವ ಯೋಗಿ, ಬಿಮ್ಮೆ ಉಂಡವ ಭೋಗಿ, ಮುಮ್ಮೆ ಉಂಡವ ರೋಗಿ, ನಾಲ್ಮೆ ಉಂಡವನನ್ನು ಎತ್ಕೊಂಡು ಹೋಗಿ. ಅಂದ್ರೆ ನಾಲ್ಕು ಹೊತ್ತು ನಾವು ಬೇಯಿಸಿರೋ ಆಹಾರ ತಿಂದ್ರೆ ನಮ್ಗೆ ಶಕ್ತಿ ಕಡಿಮೆ ಆಗೋಗುತ್ತೆ, ಕಾಯಿಲೆಗಳು ಹೆಚ್ಚಾಗಿ ಬರೋದಕ್ಕೆ ಶುರುವಾಗುತ್ತೆ. ಸೊ ಎರಡೊತ್ತು ಬೇಯಿಸಿರೋ ಆಹಾರ ತಿನ್ಕೊಂಡು ಎರಡೊತ್ತು ನಾವು ಹಸಿ ಆಹಾರ, ಸೊ ಒಂದೊತ್ತು ಕಾಯಿ ಬಾಳೆಹಣ್ಣೆ ತಗೋಬಹುದು, ಇನ್ನೊಂದೊತ್ತು ಬೇಕು ಅಂತಂದ್ರೆ ಇನ್ಯಾವ್ದಾದ್ರು ಒಂದು ಹಣ್ಣು ತಗೋಬಹುದು, ಇಲ್ಲಾಂದ್ರೆ ಹಾಲು ತಗೋಬಹುದು. ಸೊ ಎರಡೊತ್ತು ಒಳ್ಳೆ ಬೇಯಿಸಿರೋ ಆಹಾರ ಇಟ್ಕೋಬಹುದು. ಆ ಬೇಯಿಸಿರೋ ಆಹಾರ ಜೊತೆಗೆ ಸ್ವಲ್ಪ ಹಸಿ ತರಕಾರಿಗಳು ಇರಬೇಕು. ಸೊ ವಿಶೇಷವಾಗಿ ಕ್ಯಾರೆಟ್, ಬೀಟ್ರೂಟ್, ಸೌತೆಕಾಯಿ, ಈರುಳ್ಳಿ ಈ ಮೂರ್ನಾಲ್ಕು ಸಲಾಡ್ ವೆಜಿಟೇಬಲ್ಸ್ ನ ಪ್ರತಿ ಬೇಯಿಸಿರೋ ಆಹಾರ ಜೊತೆಗೆ ಒಂದ್ 100 ಗ್ರಾಂ ಅಷ್ಟು ಹಸಿ ತರಕಾರಿ ಇಟ್ಕೋಬೇಕು. ತರಕಾರಿ ಸಾರು ಒಳ್ಳೇದಲ್ವಾ ಅಂತ ಅನ್ಕೊಂಡು ಮಾತಾಡೋದಿದೆ. ಸೊ ಅಲ್ಲೇನಾಯ್ತು, ತರಕಾರಿ ಸಾಂಬಾರ್ ಒಳ್ಳೇದೇ ಆದ್ರೂ ಸಾಂಬಾರ್ ಅಲ್ಲಿರೋ ತರಕಾರಿನ ಬೇಯಿಸೋದ್ರಿಂದ ಅಲ್ಲಿರೋ ವಿಟಮಿನ್ ಸಿ ನಾಶ ಆಗುತ್ತೆ, ಜೊತೆಗೆ ತರಕಾರಿಗಳಲ್ಲಿರೋ ನ್ಯಾಚುರಲ್ ಕಲರ್ಸ್ ನಾಶ ಆಗುತ್ತೆ. ಹೇಗೆ ತರಕಾರಿಗಳಲ್ಲಿರೋ ಆಂಟಿ ಆಕ್ಸಿಡೆಂಟ್ಸ್ ಅಂತ ವಿಶೇಷವಾಗಿ ಜೀವಕೋಶ ರಕ್ಷಣೆ ಮಾಡುವಂತದ್ದು, ನಮ್ಮ ಕ್ರೋಮೋಸೋಮ್ಸ್, RNA, DNA ಅನುವಂಶೀಯ ಲಕ್ಷಣಗಳನ್ನ ಕಾಪಾಡುವಂತದ್ದು, ಆ ಒಂದು ಬಣ್ಣಗಳು ಮತ್ತೆ ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ಸ್ ವಿಟಮಿನ್ ಸಿ ನಾಶ ಆಗುತ್ತೆ ಬೇಯಿಸಿದಾಗ. ಹೀಗಾಗಿ ಅಮೃತ ಅನ್ನೋ ಒಂದು ಹಸಿ ತರಕಾರಿಗಳನ್ನ ನಾವು ಅದನ್ನ ಏನೋ ಒಂದ್ ರೀತಿ ವಿಷ ಆಗಿ ಪರಿವರ್ತನೆ ಮಾಡುತ್ತೆ. ಸೊ ಸ್ವಲ್ಪ ಬೇಯಿಸಿರೋ ತರಕಾರಿಗಳು ಇರ್ಲಿ ಬೇಡ ಅಂತ ಹೇಳೋದಿಲ್ಲ, ಬಟ್ ಹಸಿ ತರಕಾರಿ ಸಲಾಡ್ಸ್ ಊಟದ ಜೊತೆ ಕನಿಷ್ಠ ಒಂದು 50-100 ಗ್ರಾಂ ಬೇಕೇ ನಮ್ಗೆ ಆಯಸ್ಸು. ಆಯಿಲ್ಲೆಸ್ ಬಾಯ್ಲೆಸ್ ಅನ್ನೋ ಒಂದು ಕಾನ್ಸೆಪ್ಟ್ ನಲ್ಲಿ ಹೋಗೋದಿದೆ, ಚೆನ್ನಾಗಿದ್ದಾರೆ ಅಂತ ಮಾತಾಡೋದಿದೆ. ಹೌದು, ನಮ್ಗೆ ಆಹಾರದಲ್ಲಿ ಎಣ್ಣೆ ಬೇಕೇ ಬೇಕು ಅಂತೇನಿಲ್ಲ. ನಮ್ಮ ನಟ್ಸ್ ಅಂದ್ರೆ ತೆಂಗಿನಕಾಯಿ ಇರ್ಬೋದು, ಅಥವಾ ಏನೇನೋ ಒಂದು ಎಣ್ಣೆ ಬೀಜಗಳಿರ್ಬೋದು, ಕಡಲೆ ಬೀಜನೇ ಇರ್ಬೋದು, ಹೌದು, ಅಥವಾ ಈವನ್ ಕಾಳುಗಳಲ್ಲಿ ಕಡಲೆಕಾಳು, ಅಲಸಂದಿ, ಬಟಾಣಿ, ಹುರುಳಿ, ಇವುಗಳಲ್ಲೂ ಸಹ ಒಂದು 5-8% ಎಣ್ಣೆ ಅಂಶ ಇರುತ್ತೆ. ಸೊ ಆ ಎಣ್ಣೆನೂ ನಮ್ಗೆ ಸಿಗ್ತಾ ಇರುತ್ತೆ. ರೈಸ್ ಪಾಲಿಶ್ ಮಾಡದೇ ಇದ್ರೆ ಅದರಲ್ಲೂ ಎಣ್ಣೆ ಅಂಶ ಸಿಗುತ್ತೆ ನಮ್ಗೆ. ಮೈದಾ ಹಿಟ್ಟು ಬದಲಿಗೆ ಗೋಧಿ ಹಿಟ್ಟು ನೇರವಾಗಿ ಉಪಯೋಗಿಸೋದ್ರೆ ಅದರಲ್ಲೂ ಅಡಿಗೆ ಎಣ್ಣೆ ಅಂಶ ಇರುತ್ತೆ. ಅದರಲ್ಲಿ ಎಲ್ಲ ಇನ್ವಿಸಿಬಲ್ ಆಯಿಲ್ಸ್ ಅಂತ ಆಯಿಲ್ಸ್ ಅಲ್ಲಿ ಎರಡು ರೀತಿ, ವಿಸಿಬಲ್ ಆಯಿಲ್ ಅಂಡ್ ಇನ್ವಿಸಿಬಲ್ ಆಯಿಲ್. ಅಂದ್ರೆ ಬರಿಗಣ್ಣಿಗೆ ಕಾಣುವ ಎಣ್ಣೆ ಮತ್ತೆ ಬರಿಗಣ್ಣಿಗೆ ಕಾಣಿಸದೇ ಇರುವ ಎಣ್ಣೆ. ಸೊ ನಟ್ಸ್ ಅಲ್ಲಿ, ಎಣ್ಣೆ ಬೀಜಗಳಲ್ಲಿ, ಮತ್ತೆ ಪಾಲಿಶ್ ಮಾಡದೇ ಇರೋ ಧಾನ್ಯಗಳಲ್ಲಿ ವಿಶೇಷವಾಗಿ ರಾಗಿ, ಗೋಧಿ, ಮತ್ತೆ ಪಾಲಿಶ್ ಮಾಡಿದಿರೋ ಅಕ್ಕಿ, ಇವುಗಳಲ್ಲಿ ಇನ್ವಿಸಿಬಲ್ ಆಯಿಲ್ ಇದೆ, ಅವುಗಳು ನಮ್ಗೆ ಇಂಡೈರೆಕ್ಟ್ ಆಗಿ ಸಿಗ್ತಾ ಇರುತ್ತೆ. ನಿಜ, ರೈತರಿಗೆ ಇವನ್ನೆಲ್ಲ ಬೆಳೆದ್ಕೊಂಡು ಬಳಸ್ಕೊಳ್ಳಿಕ್ ಒಳ್ಳೆ ಅವಕಾಶ. ಹೌದು ಹೌದು, ಬರೀ ಅಮೃತ ಆಹಾರನೇ ಬೆಳಿಬಹುದು. ಅಮೃತ ಆಹಾರನೇ ಅದು, ನೇರವಾಗಿ ಬೆಳೆಯೋರಿಗೆ ಅದು ಫಸ್ಟ್ ಸಿಗುವಂತದ್ದು. ಸೊ ನಮ್ಮ ಹಣ್ಣುಗಳಿಗೆ, ನಮ್ಮ ಆಹಾರಕ್ಕೆ ನಾವು ಎಷ್ಟು ಬೆಲೆ ಕೊಡಬೇಕು ಅಂದ್ರೆ ಅದೇ ನಮ್ಮ ಜೀವಕೋಶ ರಕ್ಷಕಗಳು ಅಂದಾಗ, ಅದೇ ನಮ್ಗೆ ಆಯುಸ್ ಕೊಡುವಾಗ ಅದನ್ನಾಕೆ ನಾವು ಹೆಚ್ಚಿಗೆ ನಾವು ರೈತರಿಗೆ ಪ್ರಮೋಟ್ ಮಾಡಬಾರ್ದು ರಾಸಾಯನಿಕ ಹಣ್ಣುಗಳನ್ನ. ಮತ್ತೆ ಆಹಾರನೇ ನಮ್ಗೆ ಅಮೃತ ಆಗಿರುವಾಗ ಆಹಾರವನ್ನ ಬೆಳೆಯೋದನ್ನು ನಾವು ಪ್ರೋತ್ಸಾಹಿಸಬೇಕು. ಆ ತರ ಕೆಮಿಕಲ್ ಲೆಸ್ ಬೆಳೆಯೋ ಒಂದು ಜೈವಿಕ ಕೃಷಿಕರನ್ನ ನಾವು ಹೆಚ್ಚಿಗೆ ಪ್ರೋತ್ಸಾಹಿಸಬೇಕು. ವಾಣಿಜ್ಯ ಬೆಳೆಗಳು ಇರಲಿ, ದುಡ್ಡಿಗಾಗಿ ಬದುಕಿನ ಖರ್ಚುಗಳಿಗೆ ದುಡ್ಡು ಬೇಕಾಗಬಹುದು, ಆದ್ರೆ ಇರ್ಲಿ ಆರೋಗ್ಯ ಚೆನ್ನಾಗಿಲ್ಲದೆ ಹೋದ್ರೆ ಏನ್ ದುಡ್ಡು ಇದ್ರೂ ಪ್ರಯೋಜನ ಇಲ್ಲ. ಹೌದು, ಆರೋಗ್ಯನ ನಾವು ಹೊರಗಡೆ ಕೊಂಡ್ಕೊಳಕ್ ಆಗೋದು. ನಮ್ಮ ಆಹಾರದಲ್ಲೇ ನಾವು ಆರೋಗ್ಯವನ್ನು ಸಂಪಾದಿಸಬೇಕು. ನಮ್ಮ ಅನುಕೂಲಗಳಿಗೆ, ನಮ್ಮ ಖರ್ಚುಗಳಿಗೆ ಹೇಗೆ ಹಣ ಕೂಡಿಟ್ಕೋಬೇಕು, ಅದೇ ತರ ನಮ್ಮ ಆರೋಗ್ಯವನ್ನ ನಮ್ಮ ಶುದ್ಧವಾದ ಆಹಾರಗಳಿಂದಾನೆ ನಾವು ಸಂಪಾದಿಸಬೇಕು, ಕೂಡಿಟ್ಕೋಬೇಕು ನಮ್ಮ ಆರೋಗ್ಯವನ್ನ. ಆರೋಗ್ಯವನ್ನ ಬ್ಯಾಲೆನ್ಸ್ ಬಾಡಿಯಲ್ಲಿ ಇಟ್ಕೋಬೇಕು ನಾವು. ನಿಜ, ನಮ್ಮ ಜಮೀನುಗಳಲ್ಲಿ ಏನೆಲ್ಲ ಬೆಳಿಲಿಕ್ಕೆ ಅವಕಾಶ ಇದ್ರೂ ಎಷ್ಟೋ ಜನ ಬರೀ ವಾಣಿಜ್ಯ ಬೆಳೆಗಳತ್ತ ಗಮನ ಹರಿಸಿರೋದ್ರಿಂದ ರೈತರಿಗೂ ಆರೋಗ್ಯದ ತೊಂದರೆಗಳು ಕಾಡ್ತದವೆ, ಏನೆಲ್ಲ ಸಮಸ್ಯೆಗಳು. ಹೌದು, ವಾಣಿಜ್ಯ ಬೆಳೆಗಳು ಇರ್ಲಿ, ಒಂದು ಹಣಕಾಸು ಇನ್ನೊಂದು ಮತ್ತೊಂದು ಲೆಕ್ಕಾಚಾರಕ್ಕೆ ಅದಿದ್ರೂ ಸಹ ಆರೋಗ್ಯಕ್ಕೆ ನಾವು ನಮ್ಮ ಜಮೀನಿನ ಅಟ್ಲೀಸ್ಟ್ ಒಂದು 10% ನಮ್ಮ ಕುಟುಂಬದ ಆರೋಗ್ಯಕ್ಕೆ ನಾವು ಮೀಸಲು ಇಟ್ಕೋಬೇಕು. ಸೊ ಕಂಪ್ಲೀಟ್ ಆಗಿ ರಾಸಾಯನಿಕ ರಹಿತವಾಗಿ ಹಣ್ಣುಗಳು ತರಕಾರಿಗಳು ವಿಶೇಷವಾಗಿ ನಾವು ಬೆಳೆಸ್ಕೋಬೇಕು. ಯಾಕೆಂತಂದ್ರೆ ಅಲ್ಲಿ ಯಾವುದೇ ಔಷಧಗಳಿಂದ ಮಾಡದೆ ಇರೋಷ್ಟು ಕೆಲಸ ಈ ಹಣ್ಣುಗಳು ತರಕಾರಿಗಳು ಮಾಡುತ್ತೆ. ಕಿತ್ತಳೆ ಹಣ್ಣಿಂದ ಕ್ಯಾನ್ಸರ್ ವಾಸಿ ಮಾಡಿಕೊಂಡಿರೋ ಉದಾಹರಣೆಗಳು ಬಹಳಷ್ಟು ನಾನು ಪುಸ್ತಕಗಳಲ್ಲಿ ಓದಿದ್ದೀನಿ. ಕ್ಯಾರೆಟ್ ಇಂದ ಕ್ಯಾನ್ಸರ್ ಬಹಳ ಸುಲಭವಾಗಿ ಕಂಟ್ರೋಲ್ ಆಗಿರೋದು ನೋಡ್ತಾ ಇದೀವಿ. ಹೀಗಾಗಿ ಗಾಢವಾದ ಬಣ್ಣಗಳಿರೋ ಹಣ್ಣುಗಳು ಅಂದ್ರೆ ಕ್ಯಾರೆಟ್, ಪಪ್ಪಾಯ, ಆರೆಂಜಸ್, ಅದೊಂದು ಅಮೃತಕ್ಕೆ ಸಮಾನ. ನಿಜ, ಸೀಸನ್ ಅಲ್ಲಿ ಆ ಹಣ್ಣುಗಳ ಹೆಚ್ಚಾಗಿ ನಾವು ಬಳಸ್ತಾ ಹೋಗ್ಬೇಕು. ನಿಜ, ಇವತ್ತು ಆಧುನೀಕರಣ ಮತ್ತು ಸುಧಾರಣೆಗಳಾಗಿರೋದ್ರಿಂದ ಎಷ್ಟೋ ಜನ ಆ ಸಮಸ್ಯೆ ಈ ಸಮಸ್ಯೆ ಅಂತ ಹೇಳ್ಕೊಂಡು ದುಡಿಮೆಗೆ ಪ್ರಾಮುಖ್ಯತೆ ಕೊಡಲ್ಲ. ದೈಹಿಕ ಶ್ರಮನು ಬಹಳ ಮುಖ್ಯವಾದದ್ದು ಅಲ್ವಾ? ಹೌದು ಹೌದು, ಕಾಲ್ನಡಿಗೆ ಇಲ್ಲ ಅಂದ್ರೆ ದೈಹಿಕ ಶ್ರಮ ಇಲ್ಲ ಅಂದ್ರೆ ನಮ್ ಬದುಕೇ ಇಲ್ಲ. ಇವತ್ತು ನಾವು ಮನುಷ್ಯರೇ ಆಗ್ತಾ ಇರ್ಲಿಲ್ಲ, ವಾಕಿಂಗ್ ಅನ್ನೋದು ನಮ್ಗಿಲ್ಲ ಅಂದಿದ್ರೆ. ಸೊ ಇವತ್ತು ಮನುಷ್ಯನ ರೂಪನೇ ಮಂಗಗಳು ಚಿಂಪಾಂಜಿಗಳು ಆಗ್ತಾ ಇರ್ಲಿಲ್ಲ, ಚಿಂಪಾಂಜಿಗಳು ಇವತ್ತು ಮನುಷ್ಯನಾಗಿ ಪರಿವರ್ತನೆ ಆಗ್ತಾ ಇರ್ಲಿಲ್ಲ. ಸೊ ಕಾಲ್ನಡಿಗೆ ಅನ್ನೋದು ಬದುಕಿನ ಭಾಗ. ಅದು ದೂರದ ಒಂದು ಪ್ರಯಾಣಕ್ಕೆ ವಾಹನಗಳು ಬೇಡ ಅಂತ ಹೇಳೋದು ಬೇಡ, ವಾಹನಗಳು ಇರ್ಲಿ, ಆದ್ರೆ ಅಲ್ಪ ದೂರಕ್ಕೆ ನಾವು ಬರೀ ವಾಹನಗಳನ್ನ ಉಪಯೋಗ ಮಾಡ್ಕೊಂಡು ಕಾಲ್ನಡಿಗೆ ಮರ್ತಿರೋದ್ರಿಂದ ಇವತ್ತು ನಮ್ಗೆ ಓವರ್ ವೈಟ್ ಗೆ ಕಾರಣ ಆಗ್ತದೆ. ಕಾಲ್ನಡಿಗೆ ಕಡಿಮೆ ಇದ್ರೆ ಆಕ್ಸಿಜನ್ ಕಡಿಮೆ ಆಗುತ್ತೆ ಬಾಡಿಗೆ, ನಮ್ಮ ಮಾಂಸಖಂಡಗಳ ಸ್ಥಿತಿಸ್ಥಾಪಕ ಶಕ್ತಿ ಕಡಿಮೆ ಆಗುತ್ತೆ, ರೋಗ ನಿರೋಧಕ ಶಕ್ತಿ ತಾನೇ ತಾನಾಗಿ ಕಡಿಮೆ ಆಗುತ್ತೆ. ದಿನದ ಅಟ್ಲೀಸ್ಟ್ ಒಂದ್ ಅರ್ಧ ಗಂಟೆ, ಒಂದ್ ಗಂಟೆ ಬಿಸಿಲು ಬೆಳಕಿನ ಜೊತೆ ನಮ್ಮ ಕಾಲ್ನಡಿಗೆಯನ್ನು ಹೊಂದಾಣಿಕೆ ಮಾಡಿಕೊಂಡಾಗ, ನಮ್ಮ ಶ್ರಮದ ಕೆಲಸಗಳು ಇಟ್ಕೊಂಡಾಗ ಯಾವ ಕಾಯಿಲೆಗಳು ಮನುಷ್ಯನಿಗೆ ಬರಲ್ಲ. ನಿಜ, ಮಾಂಸದ ಬಳಕೆ ಬಗ್ಗೆ, ಮಾಂಸ ಆಹಾರದ ಬಗ್ಗೆ ಹೆಚ್ಚು ಒಲವು ಮೂಡ್ತಾ ಇದೆ. ತೀರಾ ಹೆಚ್ಚಾಗಿದೆ. ಹೌದು, ಮಾಂಸಾಹಾರ ಹಿಂದೆ ಎಲ್ಲ ತಿಂಗಳಿಗೆ 2 ತಿಂಗಳಿಗೆ ಒಂದ್ಸರಿ ಸೇವನೆ ಆಗ್ತಾ ಇತ್ತು, 15 ದಿನಗಳಿಗೊಂದ್ಸರಿ ಬಂತು, ವಾರಕ್ಕೊಂದ್ಸರಿ ಬಂತು. ಬಹುಶಃ ವಾರಕ್ಕೆ ಒಂದು ಸರಿ ಮಾಂಸಾಹಾರ ಸೇವನೆ ಮಾಡೋರು ತಗೊಳ್ಳೋದಾದ್ರೆ ತಗೊಳ್ಳಿ, ತೊಂದರೆ ಏನಿಲ್ಲ. ರುಚಿನೂ ಬೇಕು, ಖುಷಿನೂ ಬೇಕು, ಅದರಲ್ಲಿ ಒಂದಷ್ಟು ಪೌಷ್ಟಿಕಾಂಶಗಳು ಸಿಗುತ್ತೆ. ಬಟ್ ಅತಿ ಆದ್ರೆ ಏನಾಗುತ್ತೆ, ಮಾಂಸಾಹಾರ ಅಂತಂದಾಗ ಅದರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ. ಸೊ ವಿಶೇಷವಾಗಿ 100 ಗ್ರಾಮ್ ಚಿಕನ್, ಮಟನ್ ಅಥವಾ ಪೋರ್ಕ್ ಇಂತ ಯಾವುದೇ ಮಾಂಸಾಹಾರದಲ್ಲಿ 100 ಗ್ರಾಮ್ ಅಲ್ಲಿ 70 ಮಿಲಿಗ್ರಾಮ್ ಅಷ್ಟು ಕೊಲೆಸ್ಟ್ರಾಲ್ ಇರುತ್ತೆ. ಸೊ ಅಲ್ಲಿ ಒಂದು 100 ಗ್ರಾಮ್ ತಗೊಂಡ್ರೆ ಅದೇನ್ ಜಾಸ್ತಿ ಏನ್ ಅನ್ಸಲ್ಲ 70 ಗ್ರಾಮ್, ಆದ್ರೆ ಒಂದು 1/2 ಕೆಜಿ 1/4 ಕೆಜಿ ತಗೊಂಡ್ರೆ ಪ್ರಮಾಣ ಜಾಸ್ತಿ ಆಗುವುದು. ಅದೇ 100 ಗ್ರಾಮ್ ಹಾಲಲ್ಲಿ ಒಂದು 10 mg ಇದೆ, ಬಹಳ ಕಡಿಮೆ, ಈಸಿಯಾಗಿ ತಗೋಬಹುದು. ಸೊ ನಮ್ಮ ದೇಹಕ್ಕೆ ದಿನಕ್ಕೆ 1000 mg ಅಷ್ಟು ಕೊಲೆಸ್ಟ್ರಾಲ್ ಬೇಕು. ಬಟ್ ಏನು ವಿಶೇಷ ಅಂತಂದ್ರೆ ನಮ್ಮ ದೇಹದ ಪಿತ್ತ ಜನಕಾಂಗದಲ್ಲೇ ನಮ್ಗೆ ಬಹುತೇಕ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗೋಗುತ್ತೆ. ನಾವು ತಗೊಳ್ಳೋ ಎಣ್ಣೆ ಆಹಾರಗಳಿಂದ ನಮ್ಮ ದೇಹನೇ ನಮಗೆ ಬೇಕಾಗಿರೋಷ್ಟು ಕೊಲೆಸ್ಟ್ರಾಲ್ ಉತ್ಪತ್ತಿ ಮಾಡಿಕೊಳ್ಳುತ್ತೆ. ಹೌದು, ಹೀಗಾಗಿ ಆಹಾರದ ಮೂಲಕ ಅದರಲ್ಲೂ ವಿಶೇಷ ಮಾಂಸಾಹಾರದಲ್ಲಿ ಮಾತ್ರನೇ ಕೊಲೆಸ್ಟ್ರಾಲ್ ಇರುವಂತದ್ದು, ಯಾವ ಸಸ್ಯಾಹಾರದಲ್ಲೂ ಕೊಲೆಸ್ಟ್ರಾಲ್ ಇಲ್ಲ, ಯಾವ ಸಸ್ಯಾಹಾರದ ಎಣ್ಣೆ ಬೀಜಗಳಲ್ಲೂ ಕೊಲೆಸ್ಟ್ರಾಲ್ ಇಲ್ಲ, ತೆಂಗಿನಕಾಯಿಕಲ್ಲಿ ಕೊಲೆಸ್ಟ್ರಾಲ್ ಇಲ್ಲ, ತೆಂಗಿನ ಎಣ್ಣೆಯಲ್ಲಿಲ್ಲ, ಕಡಲೆ ಬೀಜದಲ್ಲಿಲ್ಲ, ಕಡಲೆ ಎಣ್ಣೆಯಲ್ಲಿಲ್ಲ, ಸೂರ್ಯಕಾಂತಿ ಬೀಜದಲ್ಲೂ ಇಲ್ಲ, ಎಣ್ಣೆಯಲ್ಲೂ ಇಲ್ಲ. ಬಟ್ ಮಾಂಸಾಹಾರದಲ್ಲಿ ಮಾತ್ರ ಕೊಲೆಸ್ಟ್ರಾಲ್ ಇದೆ. ಸೊ ಹಾಲಲ್ಲಿ ಅತ್ಯಲ್ಪ ಇದೆ, 100 ml ಹಾಲು ಅಲ್ಲಿ 10-11 mg ಇದೆ, ಅದು ಅತಿ ಅಲ್ಪ ಅದು. ಸೊ ವಾರದಲ್ಲಿ ಒಂದ್ಸತಿ ಏನೋ 100 ಗ್ರಾಮ್ 200 ಗ್ರಾಮ್ ಮಾಂಸಾಹಾರ ತಗೊಂಡ್ರೆ ಅದು ಹೆಚ್ಚೇನು ಅನ್ಸಲ್ಲ. ಬಟ್ ಹೆಚ್ಚೆಚ್ಚಿಗೆ ಮಾಂಸಾಹಾರ ತಗೊಂಡ್ರೆ ಅದರಲ್ಲೂ ಆರ್ಗನ್ ಮೀಟ್ ಅಂತ ವಿಶೇಷವಾಗಿ ಕೆಲವು ಮಾಂಸಾಹಾರಿಗಳು ಇಷ್ಟಪಡ್ತಾ ಇರ್ತಾರೆ, ಲಿವರ್ ಕಿಡ್ನಿ ಅಂತದ್ದು, ಅದರಲ್ಲಿ 100 ಗ್ರಾಮ್ ಅಲ್ಲಿ 350 mg ಗಿಂತ ಹೆಚ್ಚು ಕೊಲೆಸ್ಟ್ರಾಲ್ ಇರುತ್ತೆ. ಆ ಆರ್ಗನ್ ಮೀಟ್ ನ 1 piece or 2 pieces ತಗೊಂಡ್ರೆ ಏನ್ ತೊಂದರೆ ಆಗಲ್ಲ, ಅದನ್ನೇ ವಿಶೇಷವಾಗಿ ತಂದು 1/2 kg or 1/2 kg ದಿನಕ್ಕೆ ಅಂತ ತಗೊಂಡಾಗ 1000 mg ಅಷ್ಟು ಕೊಲೆಸ್ಟ್ರಾಲ್ ಒಂದ್ ದಿನಕ್ಕೆ ಎಕ್ಸ್ಟ್ರಾ ಸೋರ್ಸ್ ಅಲ್ಲಿ ಬೀಳ್ತಾರೆ. ಒಂದ್ ಕಡೆ ಎಣ್ಣೆ ಜಾಸ್ತಿ ಆಯ್ತು, ಈ ಕಡೆ ಮಾಂಸಾಹಾರ ಜಾಸ್ತಿ ಆಯ್ತು ಅಂತಂದ್ರೆ ಅವೆರಡರಿಂದ ಬಹಳ ಬೇಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಬ್ಲಾಕೇಜಸ್ ಶುರುವಾಗುತ್ತೆ. ಆ ಮಾಂಸ ಒಳ್ಳೇದು, ಈ ಮಾಂಸ ಒಳ್ಳೇದು ಅಂತ ಅನ್ಕೊಂಡು ಅವರವರ ರುಚಿ ತಕ್ಕಂತೆ ಅನುಭವ ತಕ್ಕಂತೆ ವ್ಯಾಖ್ಯಾನ ಮಾಡೋದಿದೆ ಅಲ್ವಾ? ಇನ್ನೊಂದು ವಿಶೇಷ ಬಂದ್ಬಿಟ್ಟಿದೆ ಈಗ, ಆ ಮಾಂಸಾಹಾರ ಸಾಂಬಾರ್ ಮಾಡ್ಕೊಂಡ್ರೆ ಪರವಾಗಿಲ್ಲ, ಅದನ್ನ ಎಣ್ಣೆ ಹಾಕಿ ಇನ್ನೊಂದಷ್ಟು ಫ್ರೈ ಮಾಡಿ ಸೇವನೆ ಮಾಡೋದಾದ್ರೆ ಮೊದಲೇ ಅದ್ರಲ್ಲಿ ಕೊಬ್ಬಿನ ಅಂಶ, ಕೊಲೆಸ್ಟ್ರಾಲ್, ಇನ್ನೊಂದಷ್ಟು ಎಣ್ಣೆ ಹಾಕಿ ಅದನ್ನ ಎಣ್ಣೆಯಲ್ಲಿ ಕರೆದು ತಿನ್ನೋದಾದ್ರೆ ಅದಕ್ಕಿಂತ ನಮ್ಮ ದೇಹಕ್ಕೆ ತೊಂದರೆ ಇನ್ಯಾವುದು. ಸೊ ಮಾಂಸಾಹಾರಿಗಳು ತಗೊಳ್ಳಿ, ಅದನ್ನ ಲಿಮಿಟ್ ಆಗಿ ತಗೊಳ್ಳಿ. ತೀರಾ ವಾರಕ್ಕೆ 2 ಸರಿ ತಗೋಬೇಕು ಅಂತ ಇಷ್ಟಪಡ್ತಾರೆ ಕೆಲವರು, ಆತರ ತಗೊಳ್ಳೋದಾದ್ರೆ 50 ಗ್ರಾಮ್ 100 ಗ್ರಾಮ್ ಗಿಂತ ಕಡಿಮೆ ಮಾಂಸಾಹಾರವನ್ನ ಎಣ್ಣೆ ಹಾಕದೇನೆ ಸಾಂಬಾರ್ ರೂಪದಲ್ಲಿ ತಗೊಂಡ್ರು ಏನು ತೊಂದರೆ ಇಲ್ಲ. ಬಟ್ ಮುಖ್ಯವಾಗಿ ಹಸಿ ತರಕಾರಿಗಳು ತರಕಾರಿಗಳನ್ನ ತಗೊಳ್ಳದೆ ಬರೀ ಮಾಂಸಾಹಾರನೇ ತಗೊಂಡ್ರೆ ಸೊ ಅದು ಹಾರ್ಟ್ ಬ್ಲಾಕೇಜ್ಗೂ ಕಾರಣ ಆಗುತ್ತೆ, ಅನ್ಕಂಟ್ರೋಲ್ ಡಯಾಬಿಟಿಸ್ಗೂ ಕಾರಣ ಆಗ್ಬಹುದು, ಮತ್ತೆ ಓವರ್ ವೈಟ್ ಗೆ ಕಾರಣ ಆಗ್ಬಹುದು. ಹೀಗೆ 16 ಸಮಸ್ಯೆಗಳಿಗೆ ಅದು ಮುನ್ನುಡಿ ಬರೀತಾ ಹೋಗುದು. ನಿಜ ನಿಜ, ಆಹಾರದಿಂದಲೇ ಆರೋಗ್ಯ. ಹೌದು, ಏನಾಗಿದೆ ಅಂತಂದ್ರೆ ಇವತ್ತು ಮನುಷ್ಯನ್ ನಮ್ಗೆ ಹೇಳುವಾಗ ಆಹಾರ ಸಿಕ್ಬಿಟ್ಟಿದೆ. ಸೊ ಯಾವ್ದು ತಿನ್ಬೇಕು, ಯಾವ್ದು ತಿನ್ಬಾರ್ದು, ಎಷ್ಟು ತಿನ್ಬೇಕು, ಎಷ್ಟು ತಿನ್ನಬಾರ್ದು ಏನು ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಸಾವಿರಾರು ವರ್ಷಗಳು ಮನುಷ್ಯ ಆಹಾರಕ್ಕೆ ಅಲ್ದಾಡ್ತಾ ಇದ್ದ ಜೀವ. ಸೊ ಹೀಗಾಗಿ ನಮ್ಗೆ ಏನೋ ಸಿಕ್ಬಿಡಿದೆ ತಿನ್ಬೋಣ ಅನ್ನೋ ರೀತಿಯಲ್ಲಿ ಜನ ತಿಂತಾ ಇದಾರೆ. ಸೊ ಇವತ್ತು ನಮ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಆಹಾರದಲ್ಲಿ ಮುಖ್ಯವಾಗಿ ಮೂರು ವರ್ಗಗಳು, ಒಂದು ಶಕ್ತಿ ನೀಡುವ ಆಹಾರಗಳು, ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಶಕ್ತಿ ಬೇಕು, ಮತ್ತೆ ನಾವು ಜೀವಂತವಾಗಿರೋದಕ್ಕೆ ಹೃದಯದ ಬಡಿತ, ರಕ್ತ ಪರಿಚಲನೆ, ಶ್ವಾಸಕೋಶಗಳ ಕೆಲಸಗಳು, ಅದಕ್ಕೂ ಸಹ ಶಕ್ತಿ ಬೇಕು. ಈ ಶಕ್ತಿ ನೀಡುವ ಆಹಾರಗಳಲ್ಲಿ ಅಂದ್ರೆ ಧಾನ್ಯಗಳು, ಅಡಿಗೆ ಎಣ್ಣೆ, ಸಿಹಿ ಪದಾರ್ಥಗಳು ಎಚ್ಚರಿಕೆಯಿಂದ ಬಳಸಬೇಕು. ಆಮೇಲೆ ದೇಹ ಕಟ್ಟುವ ಆಹಾರಗಳು ಅಂದ್ರೆ ಬೇಳೆಕಾಳುಗಳು, ಮಾಂಸಾಹಾರ ಇರಬೇಕು. ಆದ್ರೆ ದೇಹ ಬೆಳವಣಿಗೆ ಆದ್ಮೇಲೆ 18-20 ವರ್ಷ ಆದ್ಮೇಲೂ ಸಹ ಇವುಗಳನ್ನ ಹೆಚ್ಚಾಗಿ ತಗೊಳ್ತಾ ಹೋದ್ರೆ ಮತ್ತೆ ನಮ್ಗದು ತೊಂದರೆ ಆಗಿ ಪರಿಣಮಿಸುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜೀವರಕ್ಷಕ ಆಹಾರಗಳು ಅಂದ್ರೆ ಪ್ರೊಟೆಕ್ಟಿವ್ ಫುಡ್ಸ್, ಹಣ್ಣು ಮತ್ತೆ ತರಕಾರಿಗಳು, ಆ ತರಕಾರಿಗಳಲ್ಲಿ ಬೇಯಿಸಿರೋ ತರಕಾರಿಗಳು ಮತ್ತೆ ಸೊಪ್ಪುಗಳು, ಇವುಗಳನ್ನ ನಾವು ಬ್ಯಾಲೆನ್ಸ್ ಮಾಡಲಿಲ್ಲ ಅಂತಂದ್ರೆ ಸೊ ಮುಂದಿನ ದಿನಗಳಲ್ಲಿ ನಮ್ಮ ಮನುಷ್ಯನ ಆರೋಗ್ಯ ಇನ್ನಷ್ಟು ಹಾಳಾಗ್ತಾ ಹೋಗುತ್ತೆ. ಸೊ ಯಾವ ಔಷಧಿಗಳು ಕೆಲಸ ಮಾಡದೇ ಇರೋಷ್ಟು ಸ್ಥಿತಿ ತಲುಪಿದ್ರು ತಲುಪಿಡ್ಬೋದು. ನಾವು ಆರೋಗ್ಯವನ್ನ ಕಷ್ಟಪಟ್ಟು ಇವತ್ತಿಂದನೆ ಈಗ್ಲಿಂದಾನೆ ನಮ್ಮ ಕಾಲ್ನಡಿಗೆ, ಸೂರ್ಯನ ಬೆಳಕು, ಬಿಸಿಲು, ನಮ್ಮ ದೈಹಿಕ ಶ್ರಮ, ಯೋಗ, ಧ್ಯಾನ ಜೊತೆಗೆ ಆಹಾರದಲ್ಲಿ ನಾವು ಹಿತವಿತ ಮಾಡ್ಕೊಳ್ಳೋದಾದ್ರೆ ಯಾವ ಕಾಯಿಲೆಗಳು ಮನುಷ್ಯನ ಹತ್ರ ಬರಲ್ಲ. ಕೊಡಗಿನಲ್ಲಿ ಕಾಫಿ ಪ್ರಮುಖವಾದ ಬೆಳೆ. ಕಾಫಿಯನ್ನ ಎಷ್ಟೋ ಜನ ಕುಡಿತಾರೆ, ಟೀಯನ್ನು ಬಳಕೆ ಮಾಡ್ಕೊಳ್ತಾರೆ, ಮತ್ತಿನ್ನು ಮದ್ಯಪಾನದ ಬಳಕೆಯು ಕಡಿಮೆ ಏನಿಲ್ಲ. ಕಾಫಿ ಕೊಡಗಿನ ವಾತಾವರಣಕ್ಕೆ ಬಹಳ ಪೂರಕವಾಗಿರೋ ಒಂದು ಪಾನೀಯ ಅದು. ಕಾಫಿ ಸ್ವಲ್ಪ ಎಚ್ಚರಿಕೆಯ ದಿನಕ್ಕೊಂದು ಎರಡು ಸರಿ ಮೀರದಂತೆ ಕಾಫಿ ತಗೊಳ್ಳೋದಾದ್ರೆ ಒಂಥರ ಅದಕ್ಕೆ ಮಾನಸಿಕವಾಗಿ ವಿಶೇಷವಾಗಿ ಸ್ಥೈರ್ಯ ಧೈರ್ಯ ಮತ್ತೆ ಒಂದು ಶಕ್ತಿಯನ್ನ ಕೊಡೋ ಒಂದು ಸಾಮರ್ಥ್ಯ ಕಾಫಿಯಲ್ಲಿದೆ ಅಂತ ಬಹಳಷ್ಟು ಸಂಶೋಧನೆಗಳು ಹೇಳುತ್ತೆ. ಅದೇ ಕಾರಣಕ್ಕೆ ಕೆಲವರು ಏನು ತಲೆನೇ ಓಡ್ದಂಗೆ ಕೂತ್ಕೊಂಡಿರ್ತಾರೆ. ಒಂದು 50 ml ಕಾಫಿ ಕುಡಿದ ತಕ್ಷಣ ಎದ್ದು ಕೆಲಸ ಮಾಡಕ್ ಹೋಗ್ತಾ ಇರುತ್ತೆ. ಕಾಫಿ ಬೇಕು, ಬಟ್ ಅತಿಯಾದ್ರೆ ಅದು ಸಮಸ್ಯೆನೆ. ಸೊ ಟೀಗಿಂತ ವಿಶೇಷವಾಗಿ ಕೊಡಗಿನ ವಾತಾವರಣಕ್ಕೆ ಕಾಫಿ ಬಹಳ ಪೂರಕವಾಗಿ ಕೆಲಸ ಮಾಡುತ್ತೆ. ಬಟ್ ಅಲ್ಲಿ ಹೆಚ್ಚಿಗೆ ಸಕ್ಕರೆ ಬಳಸಬಾರದು. ಸಕ್ಕರೆ ಬಳಸೋದ್ರಿಂದ ಮತ್ತೆ ಸಕ್ಕರೆಯಿಂದ ತೊಂದರೆಗಳಿಗೆ ಸಿಕ್ಕಾಕೊಳ್ಳೋ ಅವಕಾಶಗಳಿರುತ್ತೆ. ತುಂಬಾ ಜನ ಕಪ್ಪು ಬೆಲ್ಲವನ್ನ ಬಳಕೆ ಮಾಡಿಕೊಂಡು ಕಾಫಿಯನ್ನ ಚೆನ್ನಾಗಿ ಕುಡಿತಾರೆ, ಪ್ರಮಾಣಕ್ಕೆ ಮಿತಿ ಇರಲಿ. ಪ್ರಮಾಣಕ್ಕೆ ನಾವು ಮಿತಿಯನ್ನ ಸೇರ್ಕೊಳ್ಳೇಬೇಕು. ಹಾಗೆ ಮದ್ಯಪಾನ ಮಾಡೋದಾದ್ರೆ ಅತಿಯಾದ ಮದ್ಯಪಾನದಿಂದ 16 ಸಮಸ್ಯೆಗಳಿದೆ. ಅದು ಕ್ಯಾನ್ಸರ್ಗೂ ಒಂದು ಕಾರಣ ಅನ್ನೋದು ಹೇಳ್ತಾರೆ, ಸಂಶೋಧನೆಗಳು ತಿಳಿಸುತ್ತೆ. ಆಮೇಲೆ ವಿಶೇಷವಾಗಿ ಹೆಚ್ಚಿಗೆ ಮದ್ಯಪಾನ ಆದಷ್ಟು ಪಿತ್ತಜನಕ ಅಂಗನ ಲಿವರ್ಗೆ ಡ್ಯಾಮೇಜ್ ಆಗ್ತಾ ಹೋಗ. ಸೊ ಬಹಳಷ್ಟು ಲಿವರ್ ಸಿರೋಸಿಸ್, ಆಮೇಲೆ ಆಲ್ಕೋಹಾಲಿಂದನೇ ಫ್ಯಾಟಿ ಲಿವರ್, ಬಹಳಷ್ಟು ಉದಾಹರಣೆಗಳು ಹೆಚ್ಚಿಗೆ ಕಂಡು ಬರ್ತಾ ಇರುತ್ತೆ. ಸೊ ಅದು ಸ್ವಲ್ಪ ಹಿತಮಿತ, ತೀರಾ ಅಪರೂಪ ಇದ್ದಷ್ಟು ಬಹಳ ಒಳ್ಳೇದು. ಅದರಲ್ಲಿ ಬಹಳ ಎಚ್ಚರಿಕೆಯಿಂದ ನಾವು ಬಳಸಬೇಕಾಗುತ್ತೆ. ಆಹಾರ ತಜ್ಞರಾಗಿ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕೊಡಗಿನೇ ಈ ಒಂದು ತಂಪು ವಾತಾವರಣದಲ್ಲಿ ಮಾಂಸದ ಸೇವನೆ ಮತ್ತು ಮದ್ಯದ ಬಳಕೆ ಬೇಕು ಅಂತ ಮಾತಾಡೋದು ಬಹಳ ಲಿಮಿಟ್ ಮಾಡ್ಕೊಳ್ಳೋದು ಒಳ್ಳೇದು. ವಾರಕ್ಕೊಂದ್ಸರಿ ತೀರಾ ಬಳಕೆ ಮಾಡೋದಾದ್ರೆ ಬೇಕೇ ಬೇಕು ಅನ್ನೋದ್ರೆ ವಾರಕ್ಕೆ ಎರಡ್ ಸರಿ ಒಂದು 50-100 ಗ್ರಾಮ್ಗಿಂತ ಹೆಚ್ಚಿಗೆ ಇಲ್ದೇನೆ ಮಾಡೋದಾದ್ರೆ ತೊಂದರೆ ಪಡೋ ಅವಶ್ಯಕತೆ ಏನಿರಲ್ಲ. ಬಟ್ ವಿಶೇಷವಾಗಿ ಮಾಂಸಾಹಾರವನ್ನ ಸಾಂಬಾರ್ ರೀತಿ ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ಯಾವುದೇ ಕಾರಣಕ್ಕೂ ಅದನ್ನ ಫ್ರೈ ಮಾಡಿ ಅದಕ್ಕೆ ಬಣ್ಣಗಳನ್ನ ಬೆರೆಸಿ ಇನ್ನೊಂದಷ್ಟು ರುಚಿಗಳು ಬೆರೆಸಿ ತಿನ್ನೋದು ಅದು ಲಿವರ್ಗೂ ಡ್ಯಾಮೇಜು, ಇಡೀ ದೇಹಕ್ಕೆ ಅದು ತೊಂದರೆ ಕೊಡ್ತಾ ಹೋಗುತ್ತೆ. ಮತ್ತೆ ಮದ್ಯಪಾನಕ್ಕಿಂತ ಕಾಫಿನೇ ಒಳ್ಳೇದು ನನ್ನ ಪ್ರಕಾರ. ಅದೇ, ಸೊ ಕಾಫಿನ ದಿನಕ್ಕೊಂದೆರಡು ಸರಿ ಕಾಫಿ ತಗೊಳ್ಳೋದಾದ್ರೆ ಯಾವ ಮದ್ಯಪಾನ ಮಾಡದೇ ಇರೋಷ್ಟು ಅದರಲ್ಲಿ ಒಂದು ಶಕ್ತಿನೂ ಬರುತ್ತೆ, ಅದರಲ್ಲಿ ರುಚಿನೂ ಇದೆ, ಅದರಲ್ಲಿ ಖುಷಿನೂ ಇದೆ, ಒಂದಷ್ಟು ಆರೋಗ್ಯನೂ ಸಿಗುತ್ತೆ. ಹೊರಗಡೆ ದೇಶಗಳಲ್ಲಿ ಹಾಲಿಲ್ಲದ ಕಾಫಿಯನ್ನೇ ಬಹಳ ಜನ ಇಷ್ಟಪಟ್ಟು ಒಂದಲ್ಲ 4 ಸಾರಿ ಕುಡಿತಾರೆ ಅಂತ ಅನ್ಕೊಂಡು ಅನೇಕರು ಕೇಳಲ್ಪಟ್ಟಿದ್ದಾರೆ. ತಗೋಬಹುದು, ಅಲ್ಲಿ ಸಕ್ಕರೆ ಮತ್ತೆ ಹಾಲು ಬೆರೆಸದೇ ಇದ್ರೆ ಅದಕ್ಕೆ ಯಾವ ತೊಂದ್ರೇನು ಬರಲ್ಲ. ಅದು ಶುದ್ಧವಾದ ರೂಪದಲ್ಲಿ ಸಿಕ್ಕರಂತೂ ಅಥವಾ ಮಾಡ್ಕೊಂಡ್ರಂತೂ ಇನ್ನು ಒಳ್ಳೇದು, ಚಿಕ್ಕೋರಿ ಬೆರೆಸಿದ ಕಾಫಿಗಿಂತ. ಹೌದು, ಅದು ಪ್ರಮಾಣ ಕಡಿಮೆ ಇರಬೇಕು. ಈವನ್ ಕಾಫಿ ಪ್ರಮಾಣ ಕಡಿಮೆ ಇರೋದಾದ್ರೆ ಅದು ತೊಂದರೆ ಏನಿಲ್ಲ. ಹೌದು, ಕೊಡವಿನ ವಾತಾವರಣಕ್ಕೆ ಬಹಳ ಪೂರಕವಾಗಿ ಕೆಲಸ ಮಾಡುತ್ತೆ. ಇಲ್ಲಿ ಅರೇಬಿಕಾ ಮತ್ತು ರೋಬಸ್ಟವನ್ನು ಬೆಳೀತಾರೆ. ಅರೇಬಿಕಾ ಮತ್ತು ರೋಬಸ್ಟವನ್ನು ಉಪಯೋಗಿಸಿಕೊಂಡು ಎಷ್ಟೋ ಜನ ಮನೆಯಲ್ಲೇ ಮಾಡ್ಕೊಳ್ಳೋದಿದೆ, ಕೆಲವು ಜನ ಅವಲಂಬನೆ ಮಾಡ್ಕೊಂಡಿದ್ದಾರೆ. ಅದು ಅಷ್ಟೊಂದು ಕಾರಣಕ್ಕೆ ಈ ಪ್ರಕೃತಿ ಜೀವನ ಪ್ರತಿಪಾದಕರು ಹೇಳ್ತಾರೆ, ಯಾವ ಆಹಾರ ನಮ್ಗೆ ಒಳ್ಳೇದು ಅಂತಂದ್ರೆ ನಮ್ಮ ಪ್ರದೇಶದಲ್ಲಿ ಯಾವ ಆಹಾರ ಬೆಳಿತೀವಿ ಅದೇ ನಮ್ಗೆ ಶ್ರೇಷ್ಠ ಅಂತ. ನೋಡಿ, ಸೊ ಇಲ್ಲಿನ ಪೂರಕವಾದ ವಾತಾವರಣದಲ್ಲಿ ನಾವೇನೆಲ್ಲ ಬೆಳಿತೀವಿ ತಗೊಳ್ತಾ ಹೋಗ್ಬೋದು. ಜೊತೆಗೆ ಕಾಫಿ, ಹೌದು, ಏಲಕ್ಕಿ, ಬಾಳೆ, ತೆಂಗು, ಆರೆಂಜಸ್, ಹೌದು, ಈವನ್ ತರಕಾರಿಗಳು. ಸೊ ಸ್ವಲ್ಪ ಮಟ್ಟಿಗೆ ಅನ್ಪಾಲಿಶ್ಡ್ ರೈಸ್ ಯೂಸ್ ಮಾಡಲೇಬೇಕು, ರಾಗಿನೂ ಸ್ವಲ್ಪ ಯೂಸ್ ಮಾಡಬೇಕು. ಹಿಂದೆ ಎಲ್ಲ ರಾಗಿ ಕೊಳಗಿನಲ್ಲೂ ಸಹ ಬೆಳೀತಾ ಇದ್ದಿದ್ದು ಉದಾಹರಣೆಗಳು ಕೇಳ್ಪಟ್ಟಿದ್ದೀನಿ. ಮುಂಗಾರಿನ ಮಳೆ ಕಡಿಮೆ ಆದ ನಂತರ ಈವನ್ ಈಗ ವರ್ಷ ಪೂರ್ತಿ ಬೆಳೆಯೋ ರಾಗಿ ವೆರೈಟೀಸ್ ಇದೆ. ಹೌದು, ನಿಜ. ಬೆಳೀತಾ ಹೋಗ್ಬೇಕು. ರಾಗಿ ಮುದ್ದೆ ತಗೊಳ್ಳೋದಕ್ಕಿಂತ ವಿಶೇಷವಾಗಿ ರಾಗಿ ಗಂಜಿ ಅಥವಾ ರಾಗಿ ರೊಟ್ಟಿ ತಗೊಳ್ಳೋದು ಬಹಳ ಶ್ರೇಷ್ಠ. ಶುಂಠಿ ಮತ್ತು ಅರಿಶಿನವನ್ನು ಅನೇಕರು ಬೆಳ್ಕೊಳ್ತಾರೆ ಮನೆ ಬಳಕೆಗಾಗಿ, ಮಾರಾಟಕ್ಕೂ ಆಗೋದಿದೆ. ಆಗಿರೋ ಒಂದು ಔಷಧೀಯ ಆಹಾರ. ಸೊ ಅದು ಔಷಧಿನೂ ಹೌದು, ಆಹಾರನೂ ಹೌದು. ಸ್ವಲ್ಪ ಹಿತಮಿತವಾಗಿ ನಾವು ಆಹಾರಗಳಲ್ಲಿ ಶುಂಠಿ ಮತ್ತೆ ಅರಿಶಿನ ಯೂಸ್ ಮಾಡೋದ್ರಿಂದ ಸೊ ರೋಗ ನಿರೋಧಕ ಶಕ್ತಿ ಬಹಳ ಹೆಚ್ಚು ಮಾಡುತ್ತದೆ. ಹೌದು ಹೌದು. ಕಷಾಯ ರೀತಿಯಲ್ಲಿ ಮಾಡ್ಕೊಂಡು ಉಪಯೋಗಿಸಿಕೊಳ್ಳಿ. ಕಷಾಯ ಮಾಡಬಹುದು, ಅದರಲ್ಲೂ ಧನಿಯಾ, ಶುಂಠಿ, ಜೀರಿಗೆ ಮತ್ತೆ ಏಲಕ್ಕಿ ಪುಡಿ, ಒಂದು ಚಿಟಿಕೆ ಬೆಲ್ಲ ಯೂಸ್ ಮಾಡೋದ್ರಿಂದ ಸೊ ಹೀಗಾಗಿ ದಿನಕ್ಕೊಂದತ್ತು ಧನಿಯಾ ಕಷಾಯ ತಗೋಬಹುದು. ಸೊ ಕಾಫಿನು ನಾವು ದಿನಕ್ಕೊಂದೆರಡು ಸರ್ತಿ ಉಪಯೋಗ ಮಾಡಬಹುದು. ನಿಜ. ಹೀಗೆ ವೈವಿಧ್ಯತೆ ಬಗ್ಗೆ ನಾವು ಹುಡುಕಂತ ಹೋದರೆ ಸಾಕಷ್ಟಿದೆ, ಆದ್ರೆ ನಾವು ಬಳಸುವ ರೀತಿ ನೀತಿಗಳು ಸರಿಯಾಗಿಲ್ಲ. ಹೌದು, ಆಹಾರಗಳಲ್ಲಿ ವೈವಿಧ್ಯತೆ ಇದೆ, ಆಹಾರಗಳಲ್ಲಿ ಬಣ್ಣಗಳಿದೆ. ಬಟ್ ಅದೆಲ್ಲ ವೈವಿಧ್ಯಮಯ ಆಹಾರಗಳನ್ನ ಬಿಟ್ಟು, ಬಣ್ಣಗಳಲ್ಲಿರುವ ಹಣ್ಣುಗಳು ಬಿಟ್ಟು, ಬಣ್ಣಗಳಿರುವ ತರಕಾರಿಗಳನ್ನ ನಾವು ಬೇಯಿಸಿ, ಸೊಪ್ಪುಗಳನ್ನ ಬೇಯಿಸಿ ನಾಶ ಮಾಡಿ ಬರೀ ಅನ್ನ ಸಾಂಬಾರು ಅಥವಾ ಏನೋ ಮಾಂಸಾಹಾರ ಬರೀ ಎರಡು ಮೂರು ಆಹಾರಗಳಿಗೆ ನಾವು ಸೀಮಿತವಾಗ್ಬಿಟ್ರೆ ನಮ್ಮ ದೇಹಕ್ಕೆ ಸಿಗಲೇಬೇಕಾಗಿರೋ ಕೆಲವು ಪೌಷ್ಟಿಕಾಂಶಗಳು ಕೊರತೆ ಆಗುತ್ತೆ. ಅದರಲ್ಲೂ ಜಿಂಕು, ಕ್ರೋಮಿಯಮ್ಮು, ಕ್ಯಾಲ್ಸಿಯಮ್ಮು ಮತ್ತೆ ಕಾಪರು, ಸೆಲೆನಿಯಮ್ಮು, ಐರನ್ನು, ವಿಟಮಿನ್ ಎ, ವಿಟಮಿನ್ ಸಿ, ಇವೆಲ್ಲ ನಮಗೆ ರೋಗ ನಿರೋಧಕ ಶಕ್ತಿ ಕೊಡುವಂತದ್ದು, ಆಯಸ್ಸು ಕೊಡುವಂತದ್ದು, ಆರೋಗ್ಯ ಕೊಡುವಂತದ್ದು, ಇವುಗಳು ಕೊರತೆ ಆಗುತ್ತೆ. ಇವುಗಳು ಕೊರತೆ ಆದಾಗ ಅನಾರೋಗ್ಯ ಕಾಡುತ್ತೆ, ಅಕಾಲ ಮುಪ್ಪು ಕಾಡುತ್ತೆ, ಅಕಾಲ ಸಾವಿಗೆ ಕಾರಣ ಆಗ್ತವೆ. ಹತ್ತಾರು ರೀತಿಯ ಹಣ್ಣುಗಳು, ತರಕಾರಿಗಳು, ಆಹಾರಗಳನ್ನ ನಾವು ನಿಯಮಿತವಾಗಿ ಉಪಯೋಗ ಮಾಡ್ತಾ ಇರಬೇಕು. ಜೊತೆಗೆ ಎಲ್ಲದಕ್ಕಿಂತ ವಿಶೇಷವಾಗಿ ಆಹಾರವನ್ನ ಅಗಿದು ಸೇವಿಸಬೇಕು. ಎಲ್ಲ ಆಹಾರಗಳ ಗುಣಮಟ್ಟ ಅಗಿದು ಸೇವಿಸೋದ್ರಲ್ಲಿದೆ. ಆಹಾರದ ಜೀರ್ಣಕ್ರಿಯೆ ಬಾಯಲ್ಲೇ ಆಗುತ್ತೆ. ಜೊಲ್ಲು ರಸದ ಜೊತೆ ಬೆರೆಸಿ ಗ್ಯಾಸ್ಟ್ರಿಕ್ ನಿವಾರಿಸಿ. ಆಹಾರ ಸೇವನೆಯು ಆಗಬೇಕು ತಂಗಾಳಿಗೆ ತೂಗುವ ವೃಕ್ಷದಂತೆ, ಭಗವಂತನ ಪೂಜೆಯಂತೆ ಮಾಡಬೇಕು ಧ್ಯಾನದಂತೆ. ನಾವು ಆಹಾರ ಸೇವನೆಗೆ ಅರ್ಧ ಗಂಟೆ ಕೂತ್ಕೊಂಡು ಯಾವ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೆ ಆಹಾರವನ್ನು ಅಗಿದು ಸೇವಿಸಿದ್ರೆ ಅರ್ಧ ಕಾಯಿಲೆಗಳು ಅಲ್ಲೇ ನಮ್ಗೆ ಕಡಿಮೆ ಆಗುತ್ತೆ. ಚೆನ್ನಾಗಿ ವಿಚಾರಗಳನ್ನ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳಿಗರೆ, ಇದುವರೆಗೆ ಕೊಡಗಿನ ನಾಗರಿಕರಿಗೆ ಆಹಾರ ಪದ್ಧತಿ ಹೇಗಿರಬೇಕು, ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಲಿಕ್ಕೆ ಯಾವ ದಾರಿಗಳಲ್ಲಿ ಸಾಗಬೇಕನ್ನೋದ್ರ ಬಗ್ಗೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದವರು ಕೋಲಾರದ ಆಹಾರ ತಜ್ಞರಾಗಿರುವ ಆರ್ ರಾಜಶೇಖರ್ ಅವರು. ಇವರ ಸಂಖ್ಯೆ ಹೀಗಿದೆ: 9481638444 9481638444. ಇದುವರೆಗೆ ಕಾರ್ಯಕ್ರಮ ಆರಂಭ ಆಹಾರ ಆರೋಗ್ಯ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಯ್ ಅಂಗಡಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಇದಕ್ಕಾಗಿ ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 08272220006. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಸುದ್ದಿ ಜೊಂಪೆ ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಅಂಗವಾಗಿ ವಿಶೇಷ ರಿಯಾಯಿತಿ. ಇಲ್ಲಿ ಎಲ್ಲಾ ತರಹದ ಸ್ಟೀಲ್ ಮತ್ತು ಮರದ ಪೀಠೋಪಕರಣಗಳು ಲಭ್ಯ. ಸುಪ್ರೀಂ ಪ್ರೀಮಿಯಂ ರೇಂಜ್ ಚೇರ್ಸ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಫ್ಲೆಕ್ಸ್ ಮ್ಯಾಟ್ರಸಸ್, ಕರ್ಟೆನ್ಸ್ ಅಂಡ್ ಫಿಟ್ಟಿಂಗ್ಸ್, ವಿವಿಧ ಅಳತೆಯ ಅಲ್ಮಿರಗಳು ಮತ್ತು ಕಪ್ ಬೋರ್ಡ್ಸ್. ಸಂಪರ್ಕಿಸಿ 9448422317. ಸುದ್ದಿ ಜೊಂಪೆ ಒತ್ತಾ ಇರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಯುಎಸ್ಎಯ ಮತ್ತೆ ಎಲ್ಎಸ್ವಿಆರ್ ಸಂಸ್ಥೆನ ಸಹಾಯಕದೊಟ್ಟಿಗೆ ಪ್ರಕಟಿಸಿದ ವಿಶ್ವದ ಅತ್ಯುನ್ನತ ಶೇಕಡ 2 ವಿಜ್ಞಾನಿಗಳ ಪಟ್ಟಿಲಿ ಡಾ ಜೆಜಿ ಮಂಜುನಾಥ ಅವು ಸ್ಥಾನ ಪಡೆದಳು. ಇವು ಮಂಗಳೂರು ವಿವಿ ಘಟಕ ಕಾಲೇಜು, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು ಮಡಿಕೇರಿನ ರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸುತ್ತಿದ್ದು, ಇವು 2021 ಸಾಲಿನ ಅತ್ಯುನ್ನತ ವಿಜ್ಞಾನಿಗಳ ಪಟ್ಟಿಲಿ ಮತ್ತೆ ವಿಶ್ವದ ವೃತ್ತಿ ಜೀವಮಾನ ಸಾಧಕರ ಪಟ್ಟಿಲಿ ಸ್ಥಾನ ಪಡೆದಳು. ಈ ಸಾಧನೆಯಿಂದ ಡಾ ಜೆಜಿ ಮಂಜುನಾಥ ಅವರನ್ನ ಮಂಗಳೂರು ವಿವಿ ಮತ್ತೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿಗೆ ದೊಡ್ಡ ಹೆಮ್ಮೆಯ ಸಾಧನೆ ಅಂತ ವಿವಿ ಕುಲಪತಿ ಮತ್ತೆ ಕುಲಸಚಿವರು ಪ್ರಾಂಶುಪಾಲರು ಅಭಿನಂದಿಸಿದಳು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕಡೆಯಿಂದ ಅಕ್ಟೋಬರ್ 29 ಹೊತ್ತಾರೆ 10:30 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮುಟ್ಟ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಉದ್ಯೋಗ ಮೇಳ ನಡೆದಿದೆ. ಅಭ್ಯರ್ಥಿಗ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಮತ್ತೆ ಪದವಿ ವಿದ್ಯಾರ್ಹತೆ ಹೊಂದಿದವು. ಈ ಉದ್ಯೋಗ ಮೇಳಲ್ಲಿ ಭಾಗವಹಿಸಕ್ಕಂತ ಜಿಲ್ಲಾ ಉದ್ಯೋಗಾಧಿಕಾರಿ ಉಮಾ ಅವು ತಿಳಿಸಿದಳು. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಸಂಸದರಾದ ಪ್ರತಾಪ್ ಸಿಂಹ ಅವರ ಅಧ್ಯಕ್ಷತೆಯಲ್ಲಿ ಅಕ್ಟೋಬರ್ 29 ಹೊತ್ತಾರೆ 10 ಗಂಟೆಗೆ ಜಿಲ್ಲಾ ಪಂಚಾಯತ್ ಸಭಾವಾಡಿಯಲ್ಲಿ ನಡೆದದೇತ. ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಉಸ್ತುವಾರಿ ಸಮಿತಿ ಸದಸ್ಯ ಕಾರ್ಯದರ್ಶಿ ಡಾ ಬಿಸಿ ಸತೀಶ್ ಅವು ತಿಳಿಸಿದಳು. 2019-20 ಸಾಲಿನಲ್ಲಿ ಸಾಮಾನ್ಯ ವರ್ಗಾವಣೆಗಳಲ್ಲಿನ ಕಡ್ಡಾಯ ವರ್ಗಾವಣೆ ಮೇರೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ವರ್ಗಾವಣೆ ವಿಷಯದ ಕುರಿತು ಒಂದು ಸರ್ತಿನ ಕೌನ್ಸಿಲಿಂಗ್ ಅಕ್ಟೋಬರ್ 26 ಹೊತ್ತಾರೆ 11:30 ಗಂಟೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರ ಕಚೇರಿಯಲ್ಲಿ ನಡೆದಿದೆ. ಈ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ದೂರವಾಣಿ ಸಂಖ್ಯೆ 08-272-222-337 ಸಂಪರ್ಕಿಸಕ್ಕಂತ ಸಾರ್ವಜನಿಕ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರು ಮಂಜುನಾಥ ಅವರು ಮಾಹಿತಿ ಕೊಟ್ಟಳು. ಕೊಡಗು ಮಾಜಿ ಸೈನಿಕರ ಸಂಘ ವಿರಾಜಪೇಟೆ ಕೊಡಗು ಜಿಲ್ಲೆ 2020-21 ಸಾಲಿನ ಮಹಾಸಭೆ ತಾರೀಖು 3/1/2021 ಬುಧವಾರ ಹೊತ್ತಾರೆ 10:30 ಗಂಟೆಗೆ ಶ್ರೀ ಚೇಂದ್ರಿ ಮಾಡಾಕಿ ನಂಜಪ್ಪರವರ ಅಧ್ಯಕ್ಷತೆಯಲ್ಲಿ ಅಮರ ಜವಾನ ಸ್ಮಾರಕಲ್ಲಿ ನಡೆಸಿಕೆ ತೀರ್ಮಾನ ತಗೊಂಡಳು. ಈ ಜಂಬರಲ್ಲಿ ಮುಖ್ಯ ನೆಂಟರುಗಳಾಗಿ ಸನ್ಮಾನ್ಯ ಕರ್ನಲ್ ವಾಟೇರಿನ ಎ ಸದಾಶಿವ ನಿವೃತ್ತರು, ಸನ್ಮಾನ್ಯ ಕರ್ನಲ್ ಲಕ್ಷ್ಮೀನಾರಾಯಣ ಮತ್ತೆ ಸನ್ಮಾನ್ಯ ಶ್ರೀ ಕೊಂಬಾರನಜಿ ಬೋಪಯ್ಯ ಅವು ಸೇರಿದಂಗೆ ಇನ್ನೂ ಮುಖ್ಯಪಟ್ಟವು ಹಾಜರಿದ್ದವೆ. ಕೊಡಗು ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಕಡೆಯಿಂದ ಗೋಣಿಕೊಪ್ಪಲಿನ ಕಾಲ್ಸ್ ವಿದ್ಯಾಸಂಸ್ಥೆಯ ಎಎಸ್ಎಸ್ ಸಾಯಿ ಅಥ್ಲೆಟಿಕ್ ಆಟದ ಬಾಣಿಲಿ ನವೆಂಬರ್ 6 ಮತ್ತು 7 ಜಿಲ್ಲಾ ಮಟ್ಟದ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಡೆದದೆತ್ತ ಅಸೋಸಿಯೇಷನ್ ಅಧ್ಯಕ್ಷರು ಎಂ ವಿ ಲೋಕೇಶ್ ಅವು ತಿಳಿಸಿದಳು. ಚಾಂಪಿಯನ್ಶಿಪ್ನ 12, 14, 16 ಮತ್ತು 18 ವರ್ಷ ವಯೋಮಿತಿ ಇದ್ದದೆ. ಇದರ ಕುರಿತು ಜಾಸ್ತಿ ಮಾಹಿತಿ ಬೇಕಾದರೆ 9-8-0-5-2-3-4-4-3 ಅಲ್ಲರೆ 8-2-9-6-5-0-8-8-7-8 ದೂರವಾಣಿನ ಸಂಪರ್ಕಿಸಕ್ಕಂತ ಅಸೋಸಿಯೇಷನ್ ಅಧ್ಯಕ್ಷರು ಕೇಳಿಕೊಂಡಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಸರ್ಕಾರದ ಸೂಚನೆಯಂಗೆ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಇದೇ ತಿಂಗಳ 29 ಹೊತ್ತಾರೆ 10:30 ಗಂಟೆಗೆ ಅಕಾಡೆಮಿನ ಕಚೇರಿ ಸಭಾವಾಡಿಯಲ್ಲಿ ರಸಪ್ರಶ್ನೆ ಕಾರ್ಬಾರ ಏರ್ಪಾಡಾವುಟು. ಖುಷಿ ಇರುವ ಸಾರ್ವಜನಿಕ ಮತ್ತೆ ಮಕ್ಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವು ಇದೇ ತಾರೀಖು 28 ಅಕಾಡೆಮಿನ ಕಚೇರಿಗೆ ಹೆಸರು ಕೊಡಕುತ ರಿಜಿಸ್ಟರ್ ಗಿರೀಶ್ ಅವು ತಿಳಿಸಿದಳು. ಕೊಡಗು ಯುವ ವೇದಿಕೆ ಕಡೆಯಿಂದ ಕಳೆದ ಏಪ್ರಿಲ್ ಮೇ ತಿಂಗಳಲ್ಲಿ ಏರ್ಪಾಡಾಗಿದ್ದ ಗೌಡ ಕುಟುಂಬಗಳ ನಡುವಿನ ಕ್ರಿಕೆಟ್ ಪೈಪೋಟಿನ ಕೊರೋನಾ ನ್ಯಾವನಂದ ಮುಂದಕ್ಕೆ ಹಾಕಿದ್ದು, ಆದರೆ ಈ ಕ್ರಿಕೆಟ್ ಆಟ ಬರುವ ತಿಂಗಳ ನವೆಂಬರ್ 4 12 ಮುಟ್ಟ ಮಡಿಕೇರಿನ ಜನರಲ್ ತಿಮ್ಮಯ್ಯ ಆಟದ ಬಾಣೆಯಲ್ಲಿ ಏರ್ಪಾಡಾವುಟು. ಆಟದ ವೇಳಾಪಟ್ಟಿ ಹಂಗೆ ಒತ್ತುನ ಸಹ ಗೊತ್ತು ಮಾಡಿರೋತ ಆಯೋಜಕರು ಮಾಹಿತಿ ಕೊಟ್ಟಳು. ಇಂದು ಹೊತ್ತಾರೆ 8:30 ಆಕೇರಿ ಆದಂಗೆ ಕಳೆದ 24 ಗಂಟೆಗಳ ಸಮಯದಲ್ಲಿ ಕೊಡಗು ಜಿಲ್ಲೆನ ಸರಾಸರಿ ಮಳೆ 22.88 ಆಗುಟು. ಮಡಿಕೇರಿ ತಾಲೂಕುಲಿ ಇಂದಿನ ಸರಾಸರಿ ಮಳೆ 43.75 ಹಂಗೆ ವಿರಾಜಪೇಟೆ ತಾಲೂಕುಲಿ ಇಂದಿನ ಸರಾಸರಿ ಮಳೆ 22.37 ಮಿಲಿಮೀಟರ್ ಮಳೆ ಆಗುಟು. ಸೋಮರ್ಪೇಟೆ ತಾಲೂಕುಲಿ ಇಂದಿನ ಸರಾಸರಿ ಮಳೆ 2.53 ಮಿಲಿಮೀಟರ್ ಮಳೆ ಸುರಿದುಟು. ಜಿಲ್ಲೆಯಲ್ಲಿ 3 ಹೊಸ ಕೋವಿಡ್ 19 ಪ್ರಕರಣ ಪತ್ತೆ ಆಗುಟ್ಟು. ಮಡಿಕೇರಿ ತಾಲೂಕುಲಿ 1, ಸೋಮರ್ಪೇಟೆ ತಾಲೂಕುಲಿ 2 ಪ್ರಕರಣ, ಹಂಗೆ ವಿರಾಜಪೇಟೆ ತಾಲೂಕುಲಿ ಕೊರೋನಾ ಪ್ರಕರಣ ಪತ್ತೆ ಆತ್ಲೆ. ಜಿಲ್ಲೆಯಲ್ಲಿ ಒಟ್ಟು ಕೋವಿಡ್ 19 ಪ್ರಕರಣಗಳ ಸಂಖ್ಯೆ 33209 ಆಗಿದ್ದು, ಕಳೆದ 24 ಗಂಟೆಗಳ ಹೊತ್ತಲ್ಲಿ 8 ಜನ ಹುಷಾರಾಗಿ ಆಸ್ಪತ್ರೆಯಿಂದ ಹೋಗಳು. ಒಟ್ಟು ಹುಷಾರಾದವರ ಸಂಖ್ಯೆ 34703 ಆಗಿದ್ದು, 77 ಸಕ್ರಿಯ ಪ್ರಕರಣ ಒಟ್ಟು. ಕಳೆದ 24 ಗಂಟೆಯಿಂದ ಸಾವು ಆತ್ಲೆ. ಒಟ್ಟು ತೀರಿ ಹೋದವು 429 ಪ್ರಕರಣ. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 12 ಆಗಿದ್ದು, ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ದರ %0.62 ಆಗುತ್ತ ಜಿಲ್ಲಾಧಿಕಾರಿ ಬಿಸಿ ಸತೀಶ್ ಅವು ತಿಳಿಸಿಯಳು. ಕೊಡಗು ಜಿಲ್ಲಾಡಳಿತ ಕಡೆಯಿಂದ ಜಿಲ್ಲಾಧಿಕಾರಿಗಳ ನಡೆ, ಹಳ್ಳಿಯ ಕಡೆ ಜಿಲ್ಲಾಧಿಕಾರಿ ವಾಸ್ತವ್ಯ ಕಾರ್ಬಾರ್ ತಾರೀಕು 30ರಂದು ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆ ಮುಟ್ಟ ಶನಿವಾರ ಸಂತೆ ಹೋಬಳಿ ವ್ಯಾಪ್ತಿನ ಹೊಸಗುತ್ತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದೇತ ತಹಶೀಲ್ದಾರ್ ಗೋವಿಂದರಾಜ್ ಪ್ರಕಟಣೆಯಲ್ಲಿ ತಿಳಿಸಿಯಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ಆಕಾಶವಾಣಿ ಮಡಿಕೇರಿ. ಈಗ ವಾಣಿಜ್ಯ ಪ್ರಕಟಣೆಗಳು. ಬ್ರೀತ್ ಲೈಕ್ ಅ ಲಯನ್, ಕ್ರೌಚ್ ಲೈಕ್ ಅ ಟೈಗರ್. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಕಳೆದ 15 ವರ್ಷಗಳಿಂದ ವಿದ್ಯಾರತ್ನ ಎಜುಕೇಷನ್ ಟ್ರಸ್ಟ್ ವತಿಯಿಂದ 6ನೇ ತರಗತಿ ಜವಾಹರ್ ನವೋದಯ ವಿದ್ಯಾಲಯ ಹಾಗೂ ಸೈನಿಕ ಶಾಲೆಯ ಪ್ರವೇಶಕ್ಕೆ ಯಶಸ್ವಿ ತರಬೇತಿ ನೀಡುತ್ತಾ ಬಂದಿದ್ದು, ಪ್ರಸ್ತುತ ವರ್ಷ ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ವಿರಾಜಪೇಟೆಯಲ್ಲಿ ತರಬೇತಿ ಆರಂಭಗೊಂಡಿದೆ. ಆಸಕ್ತರು ಸಂಪರ್ಕಿಸಿ 9480640657. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಫರ್ನಿಚರ್ ತಗೊಳ್ಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಕಳಕಂಡ ಒಕ್ಕತ್ರ ಗುರುಕರಣಂಗ ಮೀದಿ ವೆಪ್ಪ ಕಾರ್ಯ ಇದೇ ಇರೋ ತಾರಾಂಗ ಚೌವಾಚ ಬಿರುನಾಣಿ ಗ್ರಾಮತ್ಲುಳ್ಳ ಒಕ್ಕ ಗುರುಸ್ಥಾನತ್ಲು ನಡ್ಪ. ತಾಮನೆ ಮೂಡಿಯ ಬೆಂದು ಚಂಗಾದ್ಯ ಬಂತು ಗುರುಕರಂಡ ಆಶೀರ್ವಾದ ಪಡೆದುಕೊಂಡು ಕಳಕಂಡ ಒಕ್ಕತ್ರ ಅಧ್ಯಕ್ಷ ಪಿಂಗ ಆಡಳಿತ ಮಂಡಳಿ ಕಟ್ಟಣಿತ. ಸೂಪರ್ ಬ್ರ್ಯಾಂಡ್ ನ ಸೂಪರ್ ಎಕ್ಸ್ಚೇಂಜ್ ಆಫರ್ ಅಭಿಲಾಷ್ ನಲ್ಲಿ ಸ್ಯಾಮ್ಸಂಗ್, ಬಾಷ್, ಎಲ್ಜಿ, ಪ್ಯಾನಸೋನಿಕ್, ಹೈಯರ್, ಫಿಲಿಪ್ಸ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಗಳ ಎಕ್ಸ್ಚೇಂಜ್ ಮೇಳ. ಅಲ್ಲದೆ ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಕಳೆದ 45 ವರ್ಷಗಳಿಂದ ಗ್ರಾಹಕರ ಮನೆ ಮಾತಾಗಿರುವ ದಿನ ಬಳಕೆಯ ವಸ್ತುಗಳ ಮಳಿಗೆ ಅಭಿಲಾಷ್ ಸ್ಟೋರ್ಸ್, ವಿರಾಜಪೇಟೆ. ಐಮರ ಎಕಲಾಜಿಕಲ್ ಫಾರ್ಮಿಂಗ್ ಟೆಕ್ನಾಲಜೀಸ್ ಮಡಿಕೇರಿ ಇವರ ವತಿಯಿಂದ ಮೊಟ್ಟೆ ಕೋಳಿ ಸಾಕಾಣಿಕೆ ಉದ್ಯಮದ ಬಗ್ಗೆ ಒಂದು ದಿನದ ಮಾಹಿತಿ ಕಾರ್ಯಾಗಾರ ಇದೇ ತಿಂಗಳ 26ರಂದು ಮಂಗಳವಾರ ಮಡಿಕೇರಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಮೀಪವಿರುವ ಬಾಲಭವನದಲ್ಲಿ ಆಯೋಜಿಸಲಾಗಿದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ ಮೊಬೈಲ್ 8088065035. ರೀ, ಇವತ್ತಿನ ಫಂಕ್ಷನ್ ಅಲ್ಲಿ ನೀವಂತೂ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣ್ತಾ ಇದ್ರಿ. ಪೀಟರ್ ಇಂಗ್ಲೆಂಡ್ ಬಟ್ಟೆಗಳನ್ನು ಧರಿಸಿದ್ರೆ ಎಲ್ಲರೂ ಡಿಫ್ರೆಂಟ್ ಲುಕ್ ಅಲ್ಲಿ ಪರ್ಫೆಕ್ಟ್ ಆಗಿ ಕಾಣ್ತಾರೆ. ಹೊಚ್ಚ ಹೊಸ ಲುಕ್ ನೊಂದಿಗೆ ಸೂಟ್ಸ್ ಹಾಗೂ ಬ್ಲೇಸರ್ ಮೇಲೆ ಆಕರ್ಷಕ ರಿಯಾಯಿತಿಗಳು. ಬನ್ನಿ ಪೀಟರ್ ಇಂಗ್ಲೆಂಡ್ ಶೋರೂಮ್ ನಿಯರ್ ಕ್ಲಾಕ್ ಟವರ್, ವಿರಾಜಪೇಟೆ. ಹಬ್ಬದ ಸೀಸನ್ ಅಂದಮೇಲೆ ತನಿಷ್ಕ್ ನಲ್ಲಿ ಅದ್ಭುತ ಆಫರ್ಸ್ ಇಲ್ಲದೆ ಇರುತ್ತಾ? ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಅಪ್ಟು 25% ಡಿಸ್ಕೌಂಟ್, ವಜ್ರಾಭರಣಗಳ ಮೇಲೆ ಅಪ್ಟು 25% ಡಿಸ್ಕೌಂಟ್, ಎಕ್ಸ್ಚೇಂಜ್ ಮೇಲೆ ಹಳೆ ಚಿನ್ನಕ್ಕೆ 100% ವ್ಯಾಲ್ಯೂ. ಷರತ್ತುಗಳು ಅನ್ವಯ. ಹಬ್ಬ ಆಚರಿಸಿ ತನಿಷ್ಕ್ ಜೊತೆ. ಇಂದೇ ಭೇಟಿ ನೀಡಿ ತನಿಷ್ಕ್, ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್ ಹತ್ತಿರ, ಮೈಸೂರು. ನಾಪುಕ್ಲುವಿನ ವಿವಿಧ ವೆಂಚರ್ ನಲ್ಲಿ ಅತ್ಯುತ್ತಮ ಗುಣಮಟ್ಟದ ಕಾರ್ಲನ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಲೆಕ್ಸ್, ನೀಲ್ಕಮಲ್ ಬೆಡ್ಗಳು, ಕರ್ಟನ್ಗಳು, ಬೆಡ್ಶೀಟ್ಗಳು, ಚೇರ್ಗಳು ಮುಂತಾದ ಗೃಹೋಪಯೋಗಿ ವಸ್ತುಗಳು ಲಭ್ಯ. ಇಂದೇ ಭೇಟಿ ಕೊಡಿ ವಿವಿಧ ವೆಂಚರ್ ನಾಪಕ್ಲು. ನೇರವಾಗಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆ ಬರೆಯಲಿಚ್ಛಿಸುವ ವಿದ್ಯಾರ್ಥಿಗಳಿಗೊಂದು ಸುವರ್ಣಾವಕಾಶ. ಇದೀಗ ನಾಪೋಕ್ಲುವಿನಲ್ಲಿ ಎಕ್ಸಲೆಂಟ್ ಟೀಚ್ಮೆಂಟ್ ಟ್ಯೂಷನ್ ಸೆಂಟರ್ ಆರಂಭಗೊಂಡಿದೆ. 1ನೇ ತರಗತಿಯಿಂದ ದ್ವಿತೀಯ ಪಿಯುಸಿವರೆಗೆ ನುರಿತ ಉಪಾಧ್ಯಾಯರಿಂದ ಟ್ಯೂಷನ್ ನೀಡಲಾಗುವುದು. ಸಂಪರ್ಕಿಸಿ ಎಕ್ಸಲೆಂಟ್ ಟೀಚ್ಮೆಂಟ್ ಟ್ಯೂಷನ್ ಸೆಂಟರ್, FMKMC ರೋಡ್, ನಾಪೋಕ್ಲು. ಮೊಬೈಲ್ 9901667918 ಅಥವಾ 8197729150. ವಿರಾಜಪೇಟೆಯ ಪ್ಲಾನೆಟ್ ಫ್ಯಾಷನ್ ನಲ್ಲಿ ಲೂಯಿ ಫಿಲಿಪ್, ವ್ಯಾನೋಸನ್, ಅಲೆನ್ ಸೋಲಿ ಬ್ರ್ಯಾಂಡ್ ನ ಪುರುಷರ ಉಡುಪುಗಳು ಲಭ್ಯ. ಇದೀಗ ಹಬ್ಬಗಳ ಪ್ರಯುಕ್ತ ವಿಶೇಷ ಆಫರ್. ಭೇಟಿ ನೀಡಿ ಪ್ಲಾನೆಟ್ ಫ್ಯಾಷನ್, ದೊಡ್ಡಟ್ಟಿ ಚೌಕಿ, ವಿರಾಜಪೇಟ್. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಕಾಂತೂರು ಮೂರ್ನಾಡು ಗ್ರಾಮ ಪಂಚಾಯತಿಯ 2021-22 ಸಾಲಿನ ಗ್ರಾಮಸಭೆ ನಾಳೆ ಮಂಗಳವಾರ ಪೂರ್ವಾಹ್ನ 10:30 ಗ್ರಾಮ ಪಂಚಾಯತಿ ಸಮುದಾಯ ಭವನ ಮೂರ್ನಾಡುವಿನಲ್ಲಿ ಅಧ್ಯಕ್ಷೆ ಶ್ರೀಮತಿ ಸುಜಾತಾ ಬಿಸಿ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿಯವರ ಸಮ್ಮುಖದಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಕಾಂತೂರು ಮೂರ್ನಾಡು ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಅತ್ಯುತ್ತಮ ಕ್ವಾಲಿಟಿ, ಅತಿ ಕಡಿಮೆ ಬೆಲೆ, ಅತ್ಯುನ್ನತ ಡಿಸೈನ್ಸ್ ನ ಎಲ್ಲಾ ರೀತಿಯ ಫರ್ನಿಚರ್ ಗಳಿಗಾಗಿ ಬನ್ನಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ಸೆರೆನಿಟಿ ಹಾಲ್ ಸಮೀಪ, ವಿರಾಜಪೇಟೆ. ನಿಧನ ಸುದ್ದಿ. ಸೊಂಟಿಕೊಪ್ಪ ನಿವಾಸಿ ಮೊಟ್ರಮನೆ ದಿವಂಗತ ಭೋಜಪ್ಪ ಅವರ ಮಗ ಡಾಕ್ಟರ್ ವಾಸುದೇವ ಅವರು 58ನೇ ವರ್ಷ ಪ್ರಾಯದಲ್ಲಿ ಇಂದು ಮಧ್ಯಾಹ್ನ 1 ಗಂಟೆಗೆ ನಿಧನರಾಗಿದ್ದಾರೆ. ಮೊಟ್ರಮನೆ ಡಾಕ್ಟರ್ ವಾಸುದೇವ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ.